ರಾಜರೇ, ಸ್ಯಾಲ್ರಿಗಿಂತ ಮೊದಲು ಖರ್ಚು. ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ, ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು. ಆದ್ರೆ ಅಕ್ಕ ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ. ಪಾರ್ಟಿನಂದು ಬಜೆಟ್ ನಿಂದು. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಕೃಷಿಕ ಆರ್.ಎಸ್. ಅಮರೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಆರ್.ಎಸ್. ಅಮರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ಅಮರೇಶ್ ಅವರು, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಅಮರೇಶ್ ಅವರು, ಈ ಕೃಷಿ ಬದುಕಿಗೆ ಬಂದಾಗ ಎಷ್ಟು ವರ್ಷ ಆಯ್ತು? ಸರ್, ಸುಮಾರು ಒಂದು 25 ವರ್ಷಗಳಿಂದ ನಾನು ಕೃಷಿನೇ ಮಾಡ್ತಾ ಇದ್ದೀನಿ ಸರ್. ಯಾಕೆ ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತು? ಸರ್, ಮೊದಲು ನಾನು ನಮ್ಮ ತಂದೆಯವರು ವ್ಯಾಸಂಗಕ್ಕೆ ಕಳಿಸಿದ್ರು. ನಂದು ಪಿ ಯು ಸಿ ಲೆವೆಲ್ ವರೆಗೂ ವಿದ್ಯಾಭ್ಯಾಸ ಆಯಿತು. ಅಲ್ಲಿಂದ ಸಾಕಷ್ಟು ನಮ್ಮದೆ ಕೃಷಿಯಲ್ಲಿ ಅನುಭವ. ನಮ್ಮ ತಂದೆಯವರಿಗೆ, ನಮ್ಮ ತಾತವರು ಸಾಂಪ್ರದಾಯಿಕವಾಗಿ ಕೃಷಿ ಮಾಡ್ತಾ ಇದ್ರು. ಏನಾಯ್ತು, ಆಗ ಯಥೇಚ್ಛವಾಗಿ ಕೂಲಿ ಆಳುಗಳು ಸಿಗ್ತಾ ಇದ್ರು, ಮತ್ತೆ ಮಾಡ್ಲಿಕ್ಕೆ ಸಾಕಷ್ಟು ಕೆಲಸ ಇತ್ತು, ನೀರಿತ್ತು, ಭೂಮಿ ಇತ್ತು. ಏ, ಉದ್ಯೋಗಕ್ಕಿನ್ನೇನಪ್ಪ, ನೀನು ಓದಿ ಬೇರೆ ಉದ್ಯೋಗ ಏನೇ ಮಾಡ್ತೀಯ, ಇಲ್ಲೇ ನಮ್ದು ಜಮೀನು ಐತೆ ಸಾಕಷ್ಟು ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು ವಿದ್ಯಾಭ್ಯಾಸಕ್ಕೆ ಆಸಕ್ತಿ ತೋರಿಸಲಿಲ್ಲ. ಹಾಗಾಗಿ ಅವರ ಆಸೆಯಂತೆ ನಾನು ಇಲ್ಲಿ ಬರ್ಬೇಕಾಯ್ತು ಸರ್, ಕೃಷಿ ಕಾಯಕದಲ್ಲಿ ತೊಡಗಬೇಕಾಯ್ತು. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ ಸರ್? ನಾನು ಶಾಲೆ ಬಿಟ್ಟು ದಿನಗಳಲ್ಲಿ ತುಂಬಾ ಸಂತೋಷದಾಯಕವಾಗಿತ್ತು ಸರ್ ಕೃಷಿ. ಯಾಕಪ್ಪ ಅಂತಂದ್ರೆ, ನಮ್ಗೆ ಆ ದಿನಮಾನಗಳಲ್ಲಿ ನಾಗರಿಕ ಸಂಪರ್ಕ ಜಾಸ್ತಿ ಇರಲಿಲ್ಲ ಸರ್, ನಗರೀಕರಣದ ಸಂಪರ್ಕ ಜಾಸ್ತಿ ಇರಲಿಲ್ಲ. ನಮ್ಮ ತಂದೆಯವರು ಯಾವತ್ತೂ ಒಂದು ತಿಂಗಳಿಗೆ ಒಂದ್ಸರಿ, ಎರಡು ಸಾರಿ ಹೋಗಿ ಒಂದ್ಸರಿ ಸಂತೆ ಮಾಡ್ಕೊಂಬಂದ್ಬಿಟ್ರೆ, ಮಿಕ್ಕ ಉಳಿದವರು ನಾನು ಮತ್ತು ನಮ್ಮ ಅಣ್ಣವರು ಮತ್ತೆ ನಮ್ಮ ತಾಯಿಯವರು ಹೊಲದ ಕೆಲಸ, ತೋಟದ ಕೆಲಸ ಎಲ್ಲ ನಿರ್ವಹಣೆ ಮಾಡ್ತಿದ್ವಿ. ಹಾಗಾಗಿ ಯಥೇಚ್ಛವಾಗಿ ಆಳು ಕಾಳುಗಳು ಸಿಗ್ತಿದ್ರು. ಮತ್ತೆ ನಮ್ಮ ಸುಮಾರು ಒಂದು 10-12 ಆಕಳುಗಳಿದ್ವು ಸರ್, ನಾಟಿ ಹಸುಗಳು, ಮತ್ತೆ ಒಂದು 3-4 ಎಮ್ಮೆಗಳಿದ್ವು, ಮತ್ತೆ ಸಾಕಷ್ಟು ಮೇವು, ಬಣವೆಗಳು ಮೇವಿದ್ದು ಸರ್. ಆ ಕಾಲದಲ್ಲಿ ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ, ಜಾಸ್ತಿ ನಾವು ಬೆಳಿತಿದ್ದು ರಾಗಿ ಮತ್ತು ಭತ್ತ ಸರ್. ನಮ್ಮಪ್ಪ ನಾವು ಜೊತೆಗೆ ವ್ಯವಸಾಯ ಮಾಡಿದಾಗ ರಾಗಿ ಮತ್ತು ಭತ್ತನ ಜಾಸ್ತಿ ಬೆಳಿತಿದ್ವಿ. ಮತ್ತೆ ವಾಣಿಜ್ಯ ಬೆಳೆಯಾಗಿ ಶೇಂಗಾ, ಈರುಳ್ಳಿ ಬೆಳಿತಿದ್ವಿ. ಹಾಗಾಗಿ ಬಿಟ್ಟು ಏನಾಗಿತ್ತು ಅಂದ್ರೆ, ಎಲ್ಲಾನು ಮನೆಯಲ್ಲೇ ಬೆಳ್ಕೊಳ್ತಿದ್ವಿ. ತರಕಾರಿ ಇತ್ತು, ಮತ್ತೆ ಮನೆಯಲ್ಲಿ ಹಾಲು ಮೊಸರು ಇತ್ತು, ತಿನ್ಲಿಕ್ಕೆ ರಾಗಿ ಅಕ್ಕಿ ಸಾಕಷ್ಟು ಇತ್ತು. ಮತ್ತೆ ಸುಮಾರು ಒಂದು 25-30 ಜನ ಆಳು ಕಾಳುಗಳು ಬಂದ್ರೆ ಅವ್ರಿಗೆಲ್ಲ ಮನೆಯಲ್ಲೇ ಅಡಿಗೆ ಮಾಡಿ ಹಾಕತಕ್ಕಂತ ಒಂದು ಪರಿಸ್ಥಿತಿ ಇತ್ತು. ಮನೆಯಲ್ಲಿ ಅದೇ ತರ ಮಾಡ್ತಾ ಇದ್ರು. ಹಾಗಾಗಿ ಒಂದು ಸಂತೃಪ್ತಿ ಜೀವನ ಇತ್ತು ಸರ್, ನಮ್ಗೇನ್ ತೊಂದರೆ ಆಗಿರ್ಲಿಲ್ಲ. ಮನೆಯಲ್ಲಿ ದವಸ ಧಾನ್ಯಗಳು, ಬಣವೆಯಲ್ಲಿ ಹುಲ್ಲು, ಮನೆ ಮುಂದೆ ದನಕರುಗಳು, ಹೀಗಾಗ್ಬಿಟ್ಟು ಒಂದು ಸಂತೃಪ್ತಿ ಜೀವನ ನಮ್ಮಲ್ಲಿ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹಾಗಿದ್ರೆ ಈಗ ಜಮೀನು ಎಷ್ಟೆಕರೆ ಇದೆ ನಿಮ್ದು? ಸರ್, ಮೊದಲು ನಾವು ಜಾಯಿಂಟ್ ಫ್ಯಾಮಿಲಿ ಇದ್ವಿ, ನಾನು, ನಮ್ಮ ಅಣ್ಣವರು, ಮತ್ತೆ ನಮ್ಮ ತಂದೆ ತಾಯಿ, ನಮ್ಮ ಅತ್ತೆಯವರು, ಎಲ್ಲ ಒಂದು 9 ಜನದ ಕುಟುಂಬ ಇತ್ತು. ಮತ್ತೆ ಈಗ ಸುಮಾರು ಒಂದು 15 ವರ್ಷ ಆಯ್ತು ನಾವು ಡಿವೈಡ್ ಆಗಿ ಬೇರೆ ಆಗಿ. ಮತ್ತೆ ನಾವು ವಿಭಾಗ ಮಾಡ್ಕೊಂಡ್ಬಿಟ್ಟು ನನಗೆ ಸುಮಾರು ಒಂದು 12.5 ಎಕರೆ ಜಮೀನು ಇದೆ ಸರ್. ನೀರಾವರಿನ ಖುಷ್ಕಿ ಜಮೀನು ಸರ್? ಒಂದು 2 ಎಕರೆ ನೀರಾವರಿ ಇದೆ, ಒಂದು 10 ಎಕರೆ ಖುಷ್ಕಿ ಜಮೀನು ಇದೆ ಸರ್. ಖುಷ್ಕಿ ಜಮೀನಲ್ಲಿ ಏನೇನು ಬೆಳೆಗಳು ಬೆಳಿತೀರಾ ಸರ್? ಖುಷ್ಕಿ ಜಮೀನಿನಲ್ಲಿ ನಾನು ಬೇರೆ ಆದ ನಂತರ ಸುಮಾರು ಒಂದು 4-5 ವರ್ಷಗಳ ಕಾಲ ಶೇಂಗಾ ಬೆಳೆಯನ್ನೇ ಮಾಡಿದೆ ಸರ್. ಮಧ್ಯ ಅಕ್ಕಡೆಯಾಗಿ ನಾನು ತೊಗರಿ ಬೆಳೆಯನ್ನು ಮಾಡ್ತಾ ಇದ್ದೆ ಸರ್. ನಾನು ಸಾಮಾನ್ಯವಾಗಿ ಬೇರೆ ಆದ ಒಂದು 5 ವರ್ಷಗಳು ಮಾತ್ರ ಖುಷ್ಕಿಯಲ್ಲಿ ಬೇಸಾಯ ಮಾಡಿದೆ. ತದನಂತರ ಅಲ್ಲಿ ಲಾಭಾಂಶ ಕಡಿಮೆ ಆಯ್ತು ಸರ್, ಮಳೆಯ ಒಂದು ವೈಪರೀತ್ಯದಿಂದ ಲಾಭಾಂಶ ಕಡಿಮೆ ಆದ ಕಾರಣ ನಾನೇನ್ ಮಾಡಿದೆ ಅಂತಂದ್ರೆ, ಇದು ಯಾಕೋ ನನಗೆ ಕೈ ಕಚ್ಚುತ್ತೆ ಅಂತಕ್ಕಂತ ಒಂದು ಮನೋಭಾವದಿಂದ ನಾನೇನ್ ಮಾಡಿದೆ, ಖುಷ್ಕಿಯನ್ನು ನಾನು ಬೇರೆಯವರಿಗೆ ಗುತ್ತಿಗೆ ಕೊಟ್ಬಿಟ್ಟು ಬರೀ ನೀರಾವರಿಯಲ್ಲಿ ನಾನು ವ್ಯವಸಾಯ ಮಾಡ್ಲಿಕ್ಕೆ ಆರಂಭ ಮಾಡಿದೆ ಸರ್. ಹಾಗಿದ್ರೆ ಈಗ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ಸರ್, ನಾನು ಮೊದಲು ನೀರಾವರಿಯಲ್ಲಿ ನಾನು ಬೆಳೆ ಮಾಡಿದ್ದಂದ್ರೆ, ನಮ್ದು 2 ಎಕರೆಯಲ್ಲಿ ನಾನು ಮೊದಲು ಭತ್ತ ಮಾಡಿದೆ ಸರ್. ಭತ್ತ ಮಾಡಿದಾಗ ಏನಾಯ್ತು, ಬಹಳ ಚೆನ್ನಾಗಿ ಇಳುವರಿ ಬಂತು ಸರ್. ಯಾಕಪ್ಪ ಅಂತಂದ್ರೆ, ನಾನು ಏನ್ ಮಾಡಿದೆ, ಸಾಕಷ್ಟು ಸಗಣಿ ಗೊಬ್ಬರ ಇತ್ತು, ಮತ್ತೆ ಗದ್ದೆಯ ಸುತ್ತೂರ ನಮ್ ಜಮೀನ್ ಸುತ್ತೂರ ಏನಿತ್ತು ಅಂತಂದ್ರೆ, ಗ್ಲಿರ್ಸಿಡಿ ಗಿಡ ಮತ್ತೆ ವಂಗೆ ಗಿಡ ಇತ್ತು. ಮತ್ತೆ ಅದ್ರ ಕೆಳಗಡೆ ಬಿದ್ದಿದ್ದೆಲ್ಲ ತರಗಲೆಲ್ಲ ಹಾಕ್ಬಿಟ್ಟು ನಾವು ವ್ಯವಸಾಯ ಮಾಡಿ ಹಸಿ ಸರ್ಬಂದ ಆಗ್ತಾ ಇದ್ವಿ ಸರ್. ಹಂಗಾಗಿ ಇಳುವರಿ ಚೆನ್ನಾಗ್ ಬಂತು. ಇಳುವರಿ ಚೆನ್ನಾಗ್ ಬಂದು ಭತ್ತ ಒಳ್ಳೆ ಚೆನ್ನಾಗಾಯ್ತು ಸರ್. ಒಂದು 3-4 ಫಸಲು ಬಹಳ ಚೆನ್ನಾಗಿ ಭತ್ತ ಆಯ್ತು. ಹಾಗಾಗಿ ಭತ್ತದ ಕೃಷಿಯನ್ನೇ ನಾನು ಮಾಡಿದೆ ಸರ್. ಮತ್ತೆ ಭತ್ತ ಆದ ನಂತರ ಈಗ ಮತ್ತೆ ಬೇರೆ ಬೇರೆ ಏನ್ ಬೆಳೆಗಳು ಬೆಳೀತಾ ಇದ್ರಿ ಸರ್? ನಾನು ಒಂದು ಏನಾಯ್ತು ಅಂತಂದ್ರೆ, ಈ ಭತ್ತದ ಫಸಲು ಇಳುವರಿ ಬಂದಾಗಿ ಕೂಡ ಅವತ್ತಿನ ಮಾರ್ಕೆಟ್ ದರದಲ್ಲಿ ನನಗೆ ಬಹಳ ಕಡಿಮೆ, 1 ಕ್ವಿಂಟಲ್ ದರ 620-630 ದರ ಸಿಕ್ತು ಸರ್ ನನಗೆ. ಅದು ಸುಮಾರು ನಾನು ಅದನ್ನ ನಾನು ಡಿವೈಡ್ ಮಾಡ್ಕೊಂತ ಹೋದೆ ಸರ್. ಏನ್ ಮಾಡಿದೆ ಅಂತಂದ್ರೆ, ನಾನು 6 ತಿಂಗಳು ಶ್ರಮ ಪಟ್ಟಿದ್ದಕ್ಕೆ ಈ ಲಾಭಾಂಶ ಎಷ್ಟು ಬಂತು ಅಂತಂದ ಹೇಳ್ಬಿಟ್ಟು ನಾನು ಕ್ಯಾಲ್ಕುಲೇಷನ್ ಆಗ್ತಾ ಹೋದೆ. ಅಲ್ಲಿ ಏನಾಯ್ತು ಸರ್, ನನ್ಗೆ ಅಷ್ಟು ಬೆಳೆ ಬೆಳೆದ್ರು ಕೂಡ ನನಗೆ ಪ್ರತಿದಿನಕ್ಕೆ 100 ರೂಪಾಯಿ ಕೂಡ ಕೂಲಿ ಬೀಳ್ತಕ್ಕಂತ ವ್ಯವಸ್ಥೆ ನನಗೆ ಅದು ಲಭ್ಯ ಆಗ್ಲಿಲ್ಲ. ಹಾಗಾಗ್ಬಿಟ್ಟು ನಾನು ಯೋಚನೆ ಮಾಡಿದೆ, ಇದೇನು ಇಷ್ಟು ನಾನು ಬೇರೆ ಇವತ್ತು ಒಂದು ಅವತ್ತಿನ ದಿನಮಾನಗಳಲ್ಲಿ ಒಂದು 250 ರೂಪಾಯಿ ಕೂಲಿ ಇತ್ತು, ನಂದೇನು ಈ ತರ ಪರಿಸ್ಥಿತಿ ಎಲ್ಲ ಆಯ್ತು ಅಂತಂದ ಹೇಳ್ಬಿಟ್ಟು, ಇದನ್ನ ಭತ್ತದ ಕೃಷಿ ಲಾಭದಾಯಕ ಅಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಸರ್. ಆಗ ಏನ್ ಮಾಡ್ಬೇಕು ಅಂತಂದ ಹೇಳ್ಬಿಟ್ಟು ನಾನು ಅವಾಗ್ಲೇನೆ ನಮ್ಮೂರ್ನಲ್ಲಿ ಡೈರಿ ಓಪನ್ ಆಯ್ತು ಸರ್. ಆಗ ನಾನು ಪ್ರಥಮದಲ್ಲಿ ಒಂದು ಹಸು ಕಟ್ಟಿದೆ. ಆ ಹಸುನಲ್ಲಿ ನೋಡ್ಕೊಂಡಾಗ ನನಗೆ ಅಲ್ಲಿ ಒಂದು 8 ಲೀಟರ್ ವರ್ಗೂ ಪ್ರತಿ ಒಂದು ಟೈಮ್ಗೆ ಒಂದು 8 ಲೀಟರ್ನಷ್ಟು ಹಾಲು ಕರೀತು. ಹಸು 16 ಲೀಟರ್ ಬಂತು. ಅವತ್ತಿನ ದರ ಒಂದು 21 ರೂಪಾಯಿ ರೇಟ್ ಸಿಕ್ತು ಸರ್. ಆಗ ಒಂದು 8,000 ರೂಪಾಯಿ ನನಗೆ ಲಾಭಾಂಶ ಆಯಿತು. ಹಂಗ ಲೆಕ್ಕ ಕಂಡ್ರೆ 12×8=96 ಆಯಿತು. 96,000 ರೂಪಾಯಿ ನನಗೆ ವರ್ಷಕ್ಕಾಯ್ತು. ಬೇಡ ಅಂತಂದ್ರು ಕೂಡ ಒಂದು 70,000 ರೂಪಾಯಿನೂ ಲಾಭಾಂಶ ಬಂತು ಸರ್ ನನಗೆ. ಅದಕ್ಕಾಗ್ಬಿಟ್ಟು ಇದು ಭತ್ತದ ಬೆಳೆಗಿನ ಇದು ಅನುಕೂಲ ಅಂತಂದು ಹೇಳ್ಬಿಟ್ಟು ನಾನು ಹಸು ಸಾಕಾಣಿಕೆ ಪ್ರಾರಂಭ ಮಾಡಿದೆ ಸರ್. ಈಗ ಹೈನುಗಾರಿಕೆ ಲಾಭ ತಂದು ಕೊಡುತ್ತಾ ಸರ್? ಈ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ, ರಾಗಿ ಭತ್ತ ಇವಕ್ಕೆ ಹೋಲಿಸ್ಕೊಂಡಾಗ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂದ್ರೆ, ಭತ್ತದ ಈ ಒಂದು ಇಳುವರಿ ಕೂಡ ಕಡಿಮೆ ಆಗ್ತಾ ಹೋಗಿದೆ ಸರ್. ಭೂಮಿಯಲ್ಲಿ ಜಾಸ್ತಿ ಶಕ್ತಿ ಇಲ್ಲದ ಕಾರಣ ಪದೇ ಪದೇ ಭತ್ತ ಮಾಡೋದ್ರಿಂದ ಏನಾಗಿದೆ, ಇಳುವರಿ ಕುಂಠಿತ ಆಗಿದೆ. ಇಳುವರಿ ಕುಂಠಿತ ಆಗಿರೋದ್ರಿಂದ ಮತ್ತೆ ಕೂಲಿ ದರ, ಈ ಲೇಬರ್ ಚಾರ್ಜ್ ಅಂತೀವಲ್ಲ ಸರ್, ಹಂಗೆ ಕೂಲಿ ಆಳುಗಳ ಸಮಸ್ಯೆನು ಮತ್ತೆ ಅದರ ಒಂದು ದರ ಕೂಡ ಹೆಚ್ಚಾಯಿತು. ಹಂಗಾಗಿ ಮಾರ್ಕೆಟಿನ ಇವತ್ತಿನ ಪರಿಸ್ಥಿತಿ ಹೋಲಿಸ್ಕೊಂಡ್ರೆ, ಅವತ್ತು 50 ರೂಪಾಯಿಗೆ ಒಂದು ಆಳು ಸಿಕ್ತಿತ್ತು ಸರ್ ಕೂಲಿ ಆಳು. ಇವತ್ತು 250 ರೂಪಾಯಿ 300 ರೂಪಾಯಿ ಆದ್ರೂ ಒಂದು ಆಳು ಸಿಗಲ್ಲ, ಅಂದ್ರೆ ಹೆಣ್ಣಾಳು. ಗಂಡಾಳಿಗೆ ಒಂದು 500 ರೂಪಾಯಿ ಕೂಲಿ ಇದೆ ಸರ್ ಇವತ್ತು. ಹಾಗಾಗಿ ಬಿಟ್ಟು ಬಹಳ ಖರ್ಚು, ಮತ್ತೆ ಔಷಧಿ ಖರ್ಚು, ಗೊಬ್ಬರದ ಖರ್ಚು ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಇವತ್ತಿನ ದಿವಸ ಏನು ಉಳಿಯಲ್ಲ ಸರ್ ಭತ್ತದ. ಹಾಗಾಗ್ಬಿಟ್ಟು ನಾನೇನ್ ಮಾಡಿದೆ, ಮತ್ತೆ 2 ಹಸು ತಗೊಂಬಂದೆ ಸರ್. ಇದನ್ನೇ ನಾನು ಮಾಡ್ಬಿಟ್ರೆ ಚೆನ್ನಾಗಿ ಅಂತಂದು ಹೇಳ್ಬಿಟ್ಟು ಹಸುಗಳು ತಗೊಂಬಂದು ಹೈನುಗಾರಿಕೆ ಮಾಡಲಿಕ್ಕೆ ನಾನು ಶುರು ಮಾಡಿದೆ. ಆ ನಂತರ ಸ್ವಲ್ಪ ಕಮರ್ಷಿಯಲ್ ಆಗಿ ನಾನು ಯೋಚನೆ ಮಾಡಿಬಿಟ್ಟು, ಆ ಕಡೆ ನಮ್ಮ ಚಿಕ್ಕಪ್ಪವರು ಒಬ್ರು ಎಲೆ ಬಳ್ಳಿ ಹಾಕಿದ್ರು ಸರ್, ಅದನ್ನು ಮಾಡೋಣ ಅಂತಂದು ಹೇಳ್ಬಿಟ್ಟು ನಾನು ಎಲೆ ಬಳ್ಳಿ ಮತ್ತು ಹಸುಗಳು ಸ್ವಲ್ಪ ಒಂದು 1/2 ಎಕರೆಗೆ ಹಸಿಮೇವು ಹಾಕೊಂಡ್ಬಿಟ್ಟು ಅದನ್ನ ಮಾಡ್ಲಿಕ್ಕೆ ನಾನು ಶುರು ಮಾಡಿದೆ ಸರ್. ಅಂದ್ರೆ ಈಗ ಹಸುಗಳು ಅಂದ್ರೆ ನಾಟಿ ಹಸುಗಳು ಸಾಕಾಣಿಕೆ ಮಾಡಿದ್ರೆ ಮಿಶ್ರತಳಿ ಹಸುಗಳು ಸಾಕಾಣಿಕೆ ಮಾಡಿದ್ರೆ? ಇಲ್ಲ ಸರ್, ಮಿಶ್ರತಳಿ ಹಸುಗಳು ಮಾಡಿದೆ. ಹಾಗಾಗ್ಬಿಟ್ಟು ನನಗೆ 1 ತಿಂಗಳಿಗೆ ಒಂದು 12,000-20,000 ವರೆಗೂ ನಾನು ಇದು ಪೇಮೆಂಟ್ ಮಾಡಿದ್ದೀನಿ ಸರ್. ಆ ನಂತರ ಎಲೆ ಬಳ್ಳಿಯಿಂದ ನಾನು ಸುಮಾರು ಒಂದು ಅದು ಒಂದು 3,000 ಒಂದು ತಿಂಗಳಿಗೆ 30,000 ರೂಪಾಯಿವರೆಗೂ ನನಗೆ ಆದಾಯ ತಂದು ಸರ್. ಮತ್ತೆ ಅದೇ ರೀತಿಯಾಗಿ ನಾನು ಮುಂದುವರೆದು ಏನ್ ಮಾಡಿದೆ ಸರ್, ಸ್ವಲ್ಪ ಹೂವಿನ ಬೆಳೆ ಹಾಕಿದೆ, ಸುಗಂಧರಾಜ ಹೂವಿನ ಬೆಳೆ. ಅದು ನನಗೆ ಚೆನ್ನಾಗಿ ಲಾಭ ತಂದು ಕೊಡು ಸರ್. ಒಟ್ಟು ನಂದು 2 ಎಕರೆಗೆ ಒಂದು ಸ್ವಲ್ಪ ಕಡಿಮೆ ಬರುತ್ತೆ ಸರ್. ಆ ಒಂದು 2 ಎಕರೆ ಇದು ಜಮೀನ ನನಗೆ ಪ್ರತಿ ತಿಂಗಳು 30-45,000 ರೂಪಾಯಿವರೆಗೂ ಆದಾಯ ನಾನು ಮಾಡಿದೆ ಸರ್. ಅಂದ್ರೆ ಲೇಬರ್ ಖರ್ಚು ಇಲ್ಲ ಸರ್. ಏನೋ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಕೂಲಿ ಆಳುಗಳನ್ನ ಇಟ್ಕೊಂಡ್ಬಿಟ್ಟು ಸ್ವಂತ ನಾನು ಶ್ರಮ ಪಟ್ಟು ಮಾಡೋದ್ರಿಂದ ನನಗೆ ಸಾಕಷ್ಟು ಆರ್ಥಿಕ ಅಭಿವೃದ್ಧಿ ಆಯ್ತು. ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನನಗೆ ಅನುಕೂಲ ಆಯ್ತು ಸರ್. ಓದ್ಸೋದಕ್ಕೆ ತಿಂಗಳ ತಿಂಗಳ ಅವ್ರಿಗೆ ಹಣ ಕಳಿಸಲಿಕ್ಕೆ ಅನುಕೂಲ ಆಯ್ತು ಸರ್. ಈಗ ಮಿಶ್ರತಳಿ ಹಸುಗಳು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಒಟ್ಟು ಎಷ್ಟು ಹಸುಗಳು ಇದಾವೆ, ಅವನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಸರ್? ನಾನು 4 ಹಸುಗಳಿದ್ವು. 4 ಹಸುಗಳಲ್ಲಿ ನಾನು ಈಗ ಅವಕ್ಕೆ ಹಸಿಮೇವು, ಮತ್ತೆ ಸ್ವಲ್ಪ ನಂದು ಇದೇ ವಾಣಿಜ್ಯ ಬೆಳೆ ಮಾಡೋದ್ರಿಂದ ನಾನು ಈ ಭತ್ತದ ಕೃಷಿ ಮಾಡದೇ ಇಲ್ದಿರೋದ್ರಿಂದ ಮತ್ತೆ ಬೆದ್ದಲಲ್ಲಿ ಶೇಂಗಾನು ಹಾಕ್ಲಿಲ್ಲ, ಹಾಗಾಗ್ಬಿಟ್ಟು ಸ್ವಲ್ಪ ಮೇವು ಒಣಮೇವು ಕೊಂಡ್ಕೊಳ್ತಿದ್ದೆ. ಹಾಗಾಗ್ಬಿಟ್ಟು ಮತ್ತೆ ಹಸಿಮೇವು ಮತ್ತೆ ಒಣಮೇವು, ಮತ್ತೆ ನಮ್ದು ಇಲ್ಲಿ ಸಾಕಷ್ಟು ಗ್ಲಿರ್ಸಿಡಿಯ ಸೊಪ್ಪು ಇದೆ ಸರ್, ಅದನ್ನು ಕೂಡ ಹಿಂಗೆ ಆಕಾಶವಾಣಿಯಲ್ಲಿ ರೈತರು ಒಂದು ಸಂದರ್ಶನ ಕೇಳಿದಾಗ ಗ್ಲಿರ್ಸಿಡಿ ಮೇವು ಕೂಡ ಹಾಕ್ತಿವಿ ಅಂತಕ್ಕಂತ ಒಂದು ಮಾಹಿತಿ ತಿಳಿದು ಬಂದು ನಾನು ಅದನ್ನು ಕತ್ತರಿಸ್ಬಿಟ್ಟು ಹಾಕ್ತಿದ್ದೆ. ಮತ್ತೆ ಎಲೆ ಬಳ್ಳಿಯಲ್ಲಿ ಸೆಡೆ ಸೊಪ್ಪು ಅಂತ ಬರುತ್ತೆ ಸರ್, ಆ ಬೂರ್ಗ ಮತ್ತು ಇದು ಇನ್ನೊಂದು ಸರ್, ಅದನ್ನ ನಾನು ಹಾಕಿದಾಗ ಅದನ್ನು ಚೆನ್ನಾಗಿ ತಿಂದು ಹಸುಗಳು ಸಾಕಷ್ಟು ಚೆನ್ನಾಗಿ ಹಾಲು ಕೊಡ್ತಾ ಇದ್ದು, ಮತ್ತೆ ಡಾಣಿ ಮಿಶ್ರಣ ಬರುತ್ತಲ್ಲ ಸರ್ ಆ ಡೈರಿಯಿಂದ ಕೊಡ್ತಾ ಇದ್ರು ಅದನ್ನು ಹಾಕ್ತಿದ್ದೆ ಸರ್. ಹಾಗಾಗ್ಬಿಟ್ಟು ಚೆನ್ನಾಗಿ ನನಗೆ ಇಳುವರಿ ಬಂತು. ಅದರಿಂದ ನಾನು ಹೈನುಗಾರಿಕೆ ಈ ರಾಗಿ ಭತ್ತ ಮತ್ತೆ ಬೇರೆ ಇದಕ್ಕಿನ್ನ ಒಳ್ಳೆ ಲಾಭದಾಯಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅಂದ್ರೆ ನಮ್ಮ ರೈತರು ಈ ಕೃಷಿ ಜೊತೆಗೆ ಈ ತರ ಯಾವ್ದಾದ್ರು ಒಂದು ಉಪಕಸಬುಗಳು ಅಳವಡಿಸಿಕೊಂಡಾಗ ಕೃಷಿಯಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರ ಸರ್? ಈ ನನಗೆ ತಿಳಿದ ಮಟ್ಟಿಗೆ ಒಂದೇ ಕೃಷಿ ಮಾಡೋದಕ್ಕಿಂತ ಸಮಗ್ರ ಕೃಷಿ ಬಹಳ ಅನುಕೂಲ ಸರ್. ಈಗ ಏನಾಗುತ್ತೆ, ನಮಗೆ ಜಮೀನಿಗೆ ಸಗಣಿ ಗೊಬ್ಬರ ಆಗುತ್ತೆ ಸರ್. ಈಗ ಎಲೆ ಬಳ್ಳಿ ಮಾಡಿರೋದ್ರಿಂದ ನನಗೆ 4 ಹಸುಗಳ ಗಂಜಳ ಮತ್ತೆ ಸಗಣಿ ಈ ಎರಡೂ ಸಿಗೋದ್ರಿಂದ ನನಗೆ ಎಲೆ ಬಳ್ಳಿಗೆ ಅದನ್ನು ಹಾಕ್ತೀನಿ, ಅದರಿಂದ ಭೂಮಿ ಉತ್ಕೃಷ್ಟವಾಗಿರ್ತದೆ. ಮತ್ತೆ ನನಗೆ ಏನಾಗುತ್ತೆ ಅಂದ್ರೆ ಸರ್, ನಾನು ಒಂದು ಸಾರಿ ನನ್ನ ಅನುಭವ ಹೇಳ್ಬೇಕಂದ್ರೆ ತಿಂಗಳಿಗೆ ಒಂದ್ ಸಾರಿ ಎಲೆ ಕೊಯ್ತಿದ್ವಿ ಸರ್. ಪ್ರತಿನಿತ್ಯ ನಾನು ಏನ್ ಮಾಡ್ತಿದ್ದೆ, ಹಸಿ ಸಗಣಿನ ತಗೊಂಡೋಗ್ಬಿಟ್ಟು ಅದನ್ನ ಹತ್ರ ಇತ್ತು ಸರ್ ನಮ್ದು ಜಮೀನು, ಹಂಗಾಗ್ಬಿಟ್ಟು ಬೆಳೆ ಬೆಳಗ್ಗೆನೆ ಹಸಿ ಸಗಣಿ ಕೂಡಾಕ್ಬಿಟ್ಟು ನಾ ನೀರ್ ಕಟ್ಟ ದಿವಸ ಕಾಲುವೆಗಳಲ್ಲಿ ಆ ಸಗಣಿಯನ್ನ ಸ್ವಲ್ಪ ಭಾಗ ಮಾಡಿಬಿಟ್ಟು ಅದನ್ನ ಕಾಲುವೆಗಳಲ್ಲಿ ಹಾಕ್ಬಿಟ್ಟು ಮಳೆ ಬಾಯಿಗೆ ಹಾಕ್ಬಿಟ್ಟು ಎಲ್ಲ ಸಗಣಿ ಕದ್ರ ಮಾಡ್ಬಿಟ್ಟು ಹರಸ್ತಾ ಇದ್ದೆ ಸರ್. ಅದಕ್ಕೆ ಒಂದೊಂದು ಸಾಲಿಗೆ ಒಂದೊಂದು ಲೀಟರ್ನಷ್ಟು ಗಂಜಲ ಬಿಡ್ತಿದ್ದೆ ಸರ್. ಒಂದು 10 ಶೇಖರಣೆ ಮಾಡಿ ಇವತ್ತು ಒಂದು 10 ಸಗಣಿ ಒಂದು 10 ಸಾಲಿಗೆ ಬಿಟ್ರೆ ಮತ್ತೆ ನೆಕ್ಸ್ಟ್ ಒಂದು 10 ಸಾಲಿಗೆ ನಾಳೆ ಬಿಡ್ತಿದ್ದೆ ಸರ್. ಅದೇ ರೀತಿ ಪ್ರತಿದಿನ ಮಾಡ್ಕೊಂಡು ಬಂದಿದ್ರಿಂದ ನಮ್ದು ಎಲೆ ಫುಲ್ ಸೈಜ್ ಬಂತು, ಮತ್ತೆ 30 ದಿನಕ್ಕೆ ಬರ್ತಕ್ಕಂಥ ಎಲೆನ 18 ದಿವಸಕ್ಕೆ ನಾನು ಮತ್ತೆ ಕೊಯ್ಲೆ ಮಾಡಿ ಚೆನ್ನಾಗಿ ಕಾಣಿಸ್ತು ಸರ್ ನನಗೆ. ಅದರಿಂದ ಇದು ನನಗೆ ಒಳ್ಳೆ ಇದು ಸಗಣಿ ಗೊಬ್ಬರ ಮತ್ತೆ ಗಂಜಳ ಇದು ಮಾಡೋದ್ರಿಂದ ಬಹಳ ಸಾಕಷ್ಟು ಒಳ್ಳೇದು ಅಂತ ಅನ್ಸ್ಬಿಟ್ಟು ನಾನು ಅದನ್ನೇ ಮಾಡ್ತಾ ಇದ್ದೀವಿ ಸರ್. ಈ ಹೈನುಗಾರಿಕೆ ಜೊತೆಗೆ ವಿಳ್ಯದೆಲೆ ಹಾಕಿದೀವಿ ಅಂತಂದ್ರೆ ಅದು ಎಷ್ಟು ಹಾಕಿದ್ರ ವಿಳ್ಯದೆಲೆ ಸರ್? ನಮ್ದು ಒಂದು 1/2 ಎಕರೆಗೂ ಕಡಿಮೆ ಬರುತ್ತೆ ಸರ್. ಜಾಸ್ತಿ ಮಾಡೋದಕ್ಕೆ ಬೇರೆ ಕಡೆಯಿಂದ ಲೇಬರ್ ತರಬೇಕು, ಕೂಲಿ ಆಳುಗಳ ಸಮಸ್ಯೆ. ಈಗ ಏನಾಗುತ್ತಪ್ಪ ಅಂತಂದ್ರೆ ನಾವು ಅವ್ರು ಬರ್ದ ಇದ್ರೆ ನಮ್ ಕೆಲಸ ನಿಂತೋಗುತ್ತೆ, ಅದಕ್ಕೆ ಪ್ರತಿದಿನ ಕೆಲಸ ಮಾಡ್ತಾನೆ ಇರಬೇಕು. ಹಂಗಾಗ್ಬಿಟ್ಟು ಅವತ್ತು ಸಿಗ್ಲಿಲ್ಲ ಅಂತಂದ್ರೆ ಅದು ಬಳ್ಳಿ ಕಟ್ಟದ ಇರುತ್ತೆ ಸರ್, ಪ್ರತಿ ಇದನ್ನು ಬಳ್ಳಿ ಕಟ್ಟಲೇಬೇಕು. ಆ ಬಳ್ಳಿ ಕಟ್ಟಲಿಲ್ಲ ಅಂತಂದ್ರೆ ಅದು ಬಳ್ಳಿ ಮುರಿದು ಬೀಳತಕ್ಕಂಥ ಸಮಸ್ಯೆ ಆಗುತ್ತೆ. ಅದಾದಾಗ ಏನಾಗುತ್ತೆ, ಎಲೆ ಇಳುವರಿ ಬರಲ್ಲ ಸರ್. ಹಂಗಾಗ್ಬಿಟ್ಟು ನಾ ಏನ್ ಮಾಡ್ತಿದ್ದೆ, ನನಗೆ ಆಗಸ್ಟ್ ಈಗ ಲೇಬರ್ ಬರಲೇ ಇಲ್ಲ ಅಂದ್ರೂ ಕೂಡ ನಾನೇ ಸ್ವಂತವಾಗಿ ಮಾಡ್ಕೋಬಹುದು ಅಲ್ಲ ಅಂತಂದು ಹೇಳ್ಬಿಟ್ಟು ಸ್ವಲ್ಪನೇ ಹಾಕೊಂಡು, ನನ್ನ ಜಮೀನು ಸ್ವಲ್ಪ ಇರೋದ್ರಿಂದ ಸ್ವಲ್ಪನೇ ಹಾಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ವಿಳ್ಯದೆಲೆ ಕೃಷಿ ಒಳ್ಳೆ ಲಾಭದಾಯಕ ಅಂತೀರ? ಬಹಳ ಲಾಭದಾಯಕ ಸರ್. ಇಲ್ಲಿ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರೊಬ್ರು ಮಾಡಿದ್ದಾರೆ ಸರ್, ಅವ್ರದ್ದು ಒಂದು 4 ಎಕರೆಯಲ್ಲಿ ಎಲೆ ಬಳ್ಳಿ ಇದೆ ಸರ್. ಎಲೆ ಬಳ್ಳಿಯಲ್ಲಿ ಬಹಳ ಇಂಪ್ರೂವ್ಮೆಂಟ್ ಆದ ಸರ್. ಅದನ್ನು ಕಂಡ್ಕೊಂಡೆ ನಾನು ಎಲೆ ಬಳ್ಳಿ ನಾನು ಸ್ವಲ್ಪ ಮಾಡ್ಬೋದಲ್ಲ ಅಂತಂದೇಳಿ ಮಾಡ್ಕೊಂಡು ಬಂದಿದ್ದೀನಿ ಸರ್. ಈಗ ಎಲೆ ಬಳ್ಳಿನ ನಾವು ಬೇರೆ ಬೇರೆ ಬೆಳೆಗಳನ್ನ, ಅಲ್ಪಾವಧಿ ಬೆಳೆಗಳು, ದೀರ್ಘಾವಧಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳನ್ನೆಲ್ಲ ಸಾಕಷ್ಟು ನಿರ್ವಹಣೆ ಮಾಡಿದಷ್ಟು ಕಷ್ಟ ಆಗುತ್ತಾ ಏನು ಆರಾಮಾಗಿ ಮಾಡ್ಬೋದು ಅಂತೀರ ಸರ್? ನಾನು ನನ್ನ ಅನುಭವದ ಪ್ರಕಾರ ಈಗ ಮನೆಯಲ್ಲಿ ಮಾಡ್ತಕ್ಕಂಥವ್ರಿದ್ರೆ ಅನುಕೂಲ ಸರ್. ಇವತ್ತಿನ ದಿವಸ ಕೃಷಿ ಏನಾಗಿದೆ ಅಂತಂದ್ರೆ ನಾವು ಸ್ವಂತ ಮಾಡಂಗಿರ್ಬೇಕು ಸರ್. ಲೇಬರ್ನ ಇಟ್ಟು ನಾವು ಹಾಲು ಕಾಳುಗಳನ್ನ ನಂಬ್ಕೊಂತೀವಿ ಮಾಡ್ತೀವಿ ಅಂತಂದ್ರೆ ಯಾವುದನ್ನು ಸಾಧ್ಯನೇ ಆಗದಂತ ಪರಿಸ್ಥಿತಿ ಅವತ್ತು ಬಂದೋಗ್ಬಿಟ್ಟೆ ಸರ್. ಹಂಗಾಗ್ಬಿಟ್ಟು ನಾವೇ ಶ್ರಮ ವಹಿಸಿ ಮಾಡಿದ್ರೆ ಅದರಲ್ಲೂ ಲಾಭ ಇದೆ ಸರ್. ಈಗ ಕೆಲವು ಟೈಮು ಆಷಾಢ ಮಾಸದಲ್ಲಿ ಮತ್ತೆ ಎಲೆ ರೇಟ್ ಕಡಿಮೆ ಆಗುತ್ತೆ, ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಚಳಿಗಾಲ ಪ್ರಾರಂಭ ಆಯ್ತು ಅಂತಂದ್ರೆ ಅವಾಗ ಎಲೆ ಇಳುವರಿ ಕಡಿಮೆ ಆಗುತ್ತೆ ಸರ್. ಅವಾಗ ಆಟೋಮೆಟಿಕ್ ಆಗಿ ಎಲೆ ರೇಟ್ ಆಗುತ್ತೆ. ಅಂತ ಟೈಮ್ನಲ್ಲಿ ನಮ್ಗೆ ಸರಿಸಮಾನವಾಗಿ ಒಂದು ಅಂದಾಜು ಪ್ರಕಾರ ತೊಂದರೆ ಇಲ್ಲ. ಮತ್ತೆ ಏನಾಗುತ್ತೆ ಅಂದ್ರೆ ಸರ್, ಇದು ಎಲೆಗಳದ್ದು ದಿನ ಅದ ವರಮಾನ ಸರ್. ಹಸುಗಳದ್ದು ಒಂದು 15 ದಿವಸಕ್ಕೆ 20 ದಿವಸಕ್ಕೆ ಪೇಮೆಂಟ್ ಮಾಡ್ತಾರೆ. ಅದಾದ ನಂತರ ಹೂವಿನ ಕೃಷಿ ಹಿಂಗೆ ಒಂದ್ರಿಂದ ಒಂದು ನಮ್ಗೆ ಆದಾಯ ಬರ್ತಾನೆ ಇರುತ್ತೆ ಸರ್. ಹಂಗಾಗ್ಬಿಟ್ಟು ನಾವು ಮೊದಲು ಇದು ಏನು ವ್ಯವಸಾಯ ಕ್ರಮ ಏನಿತ್ತು ಭತ್ತ ರಾಗಿ ಬೆಳೆಯುವಾಗ 6 ನಾವು ಒಂದ್ಸರಿ ದುಡ್ಡು ನೋಡಬಹುದಾಯ್ತು ಸರ್. ಅಲ್ಲಿವರೆಗೂ ನಾವು ಸುಮ್ಮನೆ ಆಗ್ತಿರ್ಬೇಕಾಯ್ತು ಬಂಡವಾಳ. ನಂತರ 6 ನಂತರ ನಾವು ಬೆಳೆ ಕಟ್ಟಾವು ಆದ ನಂತರ ಮಾರ್ಕೆಟ್ ದರ ಸಿಕ್ಕರೆ ಸಿಗ್ಬಹುದು, ಇಲ್ಲ ಅಂದ್ರೆ ಇಲ್ಲ. ಹೀಗಾಗಿ ಇದು ಸಮಗ್ರ ಕೃಷಿ ಅಳವಡಿಸ್ಕೊಂಡಾಗ ನೋಡ್ರಿ, ಈಗ ಎಲೆ ಬಳ್ಳಿ ಮಾಡಿದ್ನಿ, ಪುಷ್ಪ ಕೃಷಿ ಮಾಡಿದ್ನಿ, ಮತ್ತೆ ಹಸುಗಳು, ಈ ಮೂರು ಮಾಡಿರೋದ್ರಿಂದ 2 ಈ ಮೂರೂ ನಾನು ಮಾಡಿರೋದ್ರಿಂದ ನನಗೆ ಯಾವಾಗ್ಲೂ ದುಡ್ಡಿನ ಒಂದು ಕೊರತೆ, ನನ್ನ ಕುಟುಂಬಕ್ಕೆ ಏನು ತೊಂದರೆ ಆಗದಂತೆ, ಮತ್ತೆ ಸಾಲವನ್ನು ಕೂಡ ಮಾಡ್ದಂಗೆ ನನ್ನ ಸ್ವಂತ ಇದರಲ್ಲೇನೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಯ್ತು, ನನ್ನ ಒಂದು ಮಿತಿಯಲ್ಲಿ ಖರ್ಚು ವೆಚ್ಚಕ್ಕೆ ಏನು ತೊಂದರೆ ಇಲ್ಲದಲ್ಲಿ ಜೀವನ ಮಾಡ್ತಾ ಇದ್ದೀನಿ ಸರ್. ಈ ವಿಳ್ಯದೆಲೆ ಕೃಷಿ ಜೊತೆಗೆ ಹೂವಿನ ಕೃಷಿ ಮಾಡ್ತಾ ಇದ್ದೀವಿ ಅಂತ ಅಂತಂದ್ರೆ ಯಾವ್ಯಾವ ತರ ಹೂ ಬೆಳೀತಾ ಇದ್ರು ಸರ್? ನಾನು ಸುಗಂಧರಾಜ ಒಂದು ಹಾಕಿದ್ದೆ ಸರ್. ಸುಗಂಧರಾಜ ನಂತರ ನಾನು ಅದು ಒಂದು ವರ್ಷ ಆಯ್ತು ಸರ್, ಸುಗಂಧರಾಜ ಒಳ್ಳೆ ಚೆನ್ನಾಗಿ ಬಂತು. ನಂತರ ಅದಕ್ಕೆ ರೋಗ ಬಂದ್ಬಿಡು ಸರ್, ಕಂಟ್ರೋಲ್ ಆಗ್ಲಿಲ್ಲ. ಆಗ ತೆಗೆದು ಬಿಟ್ಟು ನಾನು ದುಂಡು ಮಲ್ಲಿಗೆ ಗಿಡ ಹಾಕಿದ್ದೀನಿ ಸರ್. ಒಂದು 650 ದುಂಡು ಮಲ್ಲಿಗೆ ಇದೆ. ಈ ಕೃಷಿ ಮತ್ತೆ ಮಾಡ್ತಾ ಇದ್ದೀನಿ ಸರ್. ಈಗ 650 ಸಸಿ ಅಂದ್ರೆ ಎಷ್ಟು ಜಮೀನಲ್ಲಿ ನಾಟಿ ಮಾಡಬಹುದು ಸರ್? ಮುಕ್ಕಾಲ್ ಎಕರೆಗೆ ಮಾಡ್ಬೋದು ಸರ್. ಮುಕ್ಕಾಲ್ ಎಕರೆಗೆ ಬರುತ್ತೆ 650 ಸಸಿ. ಇದು ಹಿರಿಯೂರಿನಿಂದ ತಾಮಂದ ಹಾಕಿದ್ವಿ. ಏನಾಯ್ತು ಅಂತಂದ್ರೆ ಇದು ಚೆನ್ನಾಗೆ ಬಂತು ಸರ್. ನನಗೆ ಆ ಟೈಮ್ನಲ್ಲಿ ಲಾಕ್ಡೌನ್ ಆಯ್ತು, ಒಳ್ಳೆ ಗಿಡ ಇಂಪ್ರೂವ್ಮೆಂಟ್ ಆಗಿ ಹೂ ಬರೋ ಟೈಮ್ನಾಗೆ ಲಾಕ್ಡೌನ್ ಆಯ್ತು. ಅವಾಗ ಮಾರ್ಕೆಟ್ ಬಿದ್ದೋಯ್ತು, ಮತ್ತೆ ಸಂಪರ್ಕ ವ್ಯವಸ್ಥೆಗಳು ಇಲ್ಲದಂಗಾಯ್ತು. ನಾವು ತಗೊಂಡೋಗಿ ಚಳ್ಳಕೆರೆ ಮಾರ್ಕೆಟ್ಗೆ ಕೊಡೋದಕ್ಕೆ ಅನುಕೂಲ ಇಲ್ಲದಂಗಾಯ್ತು. ಅವಾಗ ಸ್ವಲ್ಪ ಹೊಡೆತ ಬಿತ್ತು ಸರ್. ನಂತರ ಇನ್ನೊಂದ್ಸರಿ ಚೆನ್ನಾಗೆ ಆಯ್ತು ಸರ್, ಚೆನ್ನಾಗಾದ. ಮತ್ತೆ ನಂದು ಸ್ವಲ್ಪ ಆರೋಗ್ಯ ಏರುಪೇರು ಆಯ್ತು, ಹಾಗಾಗಿ ಸ್ವಲ್ಪ ಕೃಷಿ ಕಡೆ ಸ್ವಲ್ಪ ಗಮನ ಹರಿಸೋರು ಇಲ್ಲದಂಗಾಯ್ತು ಸರ್. ಮಕ್ಕಳು ಯಾರು ಇಲ್ಲ, ನಾನೊಬ್ಬನೇ ವ್ಯವಸಾಯ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈಗ ಅಷ್ಟಾಗಿ ಕೃಷಿ ಬಗ್ಗೆ ಸ್ವಲ್ಪ ಹಿಂದೇಟು ಹಾಕೋ ಪರಿಸ್ಥಿತಿ ಬಂದಿತ್ತು ಸರ್, ಆರೋಗ್ಯ ಏರುಪೇರು ಆಗಿರೋದ್ರಿಂದ, ಮತ್ತೆ ಈ ಒಂದು ಆಳು ಕಾಳು ಸಮಸ್ಯೆಯಿಂದ ಸರ್. ಈಗ ಹೂವಿನ ಕೃಷಿನ ಪ್ರತಿ ದಿವಸನೂ ಕೆಲಸ ಇರೋದ್ರಿಂದ ನಿರ್ವಹಣೆ ಮಾಡೋದೇನ್ ಕಷ್ಟ ಆಗುತ್ತಾ ಸರ್? ನಿರ್ವಹಣೆ ಅಂತಂದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಒಬ್ಬ ಮಗನ ಮಗಳ ಮೂರು ಜನ ಸಾಕು ಸರ್. ಇಲ್ಲ ಗಂಡ ಹೆಂಡತಿ ಜೊತೆಗೆ ಒಂದು ಆಳು ಇಟ್ಕೊಂಡ್ರೆ, ಇಲ್ಲ ಇಬ್ರು ಆಳುಗಳು ಸಿಕ್ಕರೂ ಪ್ರತಿದಿನೂ ಒಂದು 1,000-2,000 ರೂಪಾಯಿ ನಾವು ದುಡ್ಡನ್ನು ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಮೊನ್ನೆ ನಾನು ಇದು ಮಲ್ಲಿಗೆ ದುಂಡು ಮಲ್ಲಿಗೆ ಗಿಡ ಇತ್ತಲ್ಲ ಸರ್, ಅದಕ್ಕೆ ಏನೂ ಮಾಡಿರಲಿಲ್ಲ. ನನಗೆ ಆರೋಗ್ಯ ಏರುಪೇರು ಆಗಿರೋದ್ರಿಂದ ಅದ್ರ ಕಡೆ ಗಮನನೇ ಹರಿಸಿರ್ಲಿಲ್ಲ ಸರ್. ಅವೆಲ್ಲ ಗಿಡ ಏನಾಗಿತ್ತು, ಬಾಡಿತ್ತು, ಮತ್ತೆ ಮೇಲಾಗಿ ಸಿಕ್ಕಾಪಟ್ಟೆ ಕಳೆ ಬೆಳೆದಿತ್ತು. ಮತ್ತೆ ಏಕಾಏಕಿ ಮಳೆ ಬಂದ್ಬಿಡು ಸರ್. ಮಳೆ ಬಂದಾಗ ಬಾಡಿದ ಗಿಡ ಎಲ್ಲ ಏಕಾಏಕಿ ಚಿಗುರಾಕ್ಬಿಟ್ಟು ಬಹಳ ಚೆನ್ನಾಗಿ ಮೊಗ್ಗಾಕ್ಬಿಡು ಸರ್. ನಾನು ತೋಟದಲ್ಲಿ ಕೂಡ ಸುಮಾರು ಅಬ್ಸರ್ವ್ ಮಾಡ್ತಿರ್ಲಿಲ್ಲ. ಒಂದ್ಸರಿ ಹೋಗಿ ನೋಡಿದಾಗ ಇದೇನು ಇಷ್ಟೊಂದು ಚೆನ್ನಾಗಿ ಮಗ್ ಬಂದೈತಲ್ಲ, ಇದನ್ನ ಯಾಕೆ ವೇಸ್ಟ್ ಮಾಡ್ಬೇಕಂತಂದೇಳಿ ನಾವು ನಮ್ಮ ಮನೆಯವರು ಒಂದು ಆಳನ್ನ ಇಟ್ಕೊಂಡು ಬಿಡಿಸಿದೀವಿ ಸರ್. ನಮ್ಮ ಮಗಳು ಸೇರ್ಕೊಂಡು 4 ಜನ. ಫಸ್ಟ್ನೇ ದಿವಸ ಒಂದು 3 ಕೆಜಿ ಸಿಕ್ತು. ಅವತ್ತಿನ ದಿವಸ ನಾನು ಮಾರ್ಕೆಟ್ಗೆ ಕೇಳಿದೆ ಏನ್ ರೇಟ್ ಐತಂತ. ನಾವು 300 ರೂಪಾಯಿ ತಾಳ್ತೀವಿ ಅಂತಂದ್ರು. ಮತ್ತೆ ಚಿತ್ರದುರ್ಗದಲ್ಲಿ ಹರಾಜು ಪ್ರಕ್ರಿಯೆ ಏನ್ ನಡೀತಿತ್ತು, 900 ರೂಪಾಯಿ ನಡೀತಿತ್ತಂತ ಸರ್. ಮತ್ತೆ ನನಗೆ ಅಲ್ಲಿ ತಲುಪಿಸಕ್ ಆಗ್ತಿರ್ಲಿಲ್ಲ. ಅಲ್ಲಿ ಚಿತ್ರದುರ್ಗಕ್ಕೆ ನಮ್ಗೆ 60 ಕಿಲೋಮೀಟರ್ ಆಗೋದ್ರಿಂದ ಇಲ್ಲಿ ಚಳ್ಳಕೆರೆಗೆ ಇಲ್ಲಿ ಹರಾಜು ಪ್ರಕ್ರಿಯೆ ಇಲ್ಲ ಸರ್. ಹಂಗಾಗ್ಬಿಟ್ಟು ಇಲ್ಲಿ ಹೂವಿನ ವ್ಯಾಪಾರಿಗಳಿಗೆ ನಾನು 300 ರೂಪಾಯಿ ಅಂತ ಕೊಟ್ಟೆ ಸರ್. ಸುಮಾರು ಒಂದು 10 ದಿವಸ ನನಗೆ ಹೂವು ಸಿಕ್ತು ಸರ್. 10 ದಿವಸಕ್ಕೆ ಸುಮಾರು ಒಂದು 20,000 ರೂಪಾಯಿ ನನಗೆ ಲಾಭಾಂಶ ಆಯಿತು ಹೂವಿನಿಂದ. ಮತ್ತೆ ನಾನು ಅದಕ್ಕೇನು 1 ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಿಲ್ಲ. ಮತ್ತೆ ಅದು ಕಳೆನು ಹಂಗೆ ಇತ್ತು, ಮತ್ತೆ ಯಾವುದೇ ಮೆಡಿಸಿನ್ ಹೊಡೆದಿಲ್ಲ. ಬಂದಂತ ಲಾಭ ಇದು ನಿವ್ವಳ ಲಾಭ ಅಂದ್ಕೊಂಡು ನನಗೆ ಒಂಥರ ಸಂತೋಷ ಆಯ್ತು ಸರ್. ನಾನು ಏನು ಮಾಡಿದ್ರು ಕೂಡ ಭೂಮಿ ತಾಯಿ ಇಷ್ಟು ಕೊಟ್ಲಲ್ಲ ಅಂತಂದು ಹೇಳ್ಬಿಟ್ಟು ಸಂತೋಷ ಆಯ್ತು ಸರ್. ನೀವೆಲ್ಲ ಈಗ ಹೋಲ್ಸೇಲ್ ಕೊಟ್ಟು ಬರ್ತೀರ ಹೂವನ್ನ, ನೀವು ಕಟ್ಟಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಬರೋ ಸಾಧ್ಯತೆ ಇತ್ತ? ಹೌದು ಸರ್, ಇದೆ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇದು ಆಳು ಕಾಳಿನ ಸಮಸ್ಯೆ ಇರೋದ್ರಿಂದ, ಮತ್ತೆ ಮೇಲಾಗಿ ನಾವೇ ಅದನ್ನ ಹೂ ಬಿಡಿಸೋದು ಅದೆಲ್ಲ ನಿರ್ವಹಣೆ ಮಾಡೋದ್ರಿಂದ ಸುಮಾರು ನಾವು ಏನು ಅಂತಂದ್ರೆ 1 ಗಂಟೆಗೆ ಒಂದು ಎಷ್ಟು ಜೋರಾಗಿ ನಾವು ಬಿಡಿಸ್ತೀವಿ ಅಂತಂದ್ರು ಕೂಡ 1/2 ಕೆಜಿ ಹೂ ಬಿಡಿಸ್ಬೋದು ಸರ್. ಅಷ್ಟೇ ದುಂಡು ಮಲ್ಲಿಗೆ, ಜಾಸ್ತಿ ಬಿಡಿಸಕ್ಕಾಗಲ್ಲ. ಈಗ ಸುಮಾರು ನಾವು 6 ಗಂಟೆಗೆ ನಾವು ತೋಟಕ್ಕೆ ಹೋದ್ರೆ ಈಗ 9 ಗಂಟೆ ಒಳಗೇನೆ ನಾವು ಹೂ ಬಿಡಿಸಿ ನಾವು ಮಾರ್ಕೆಟ್ಗೆ ತಲುಪಿಸಕ್ಕಾಗತ್ತೆ ಸರ್. ಅಲ್ಲಿ ಮಾರ್ಕೆಟ್ಗೆ ಹೋಗೋಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ಮತ್ತೆ ಅವರು ಕಟ್ಟಿ ಸೇಲ್ ಮಾಡ್ಬೇಕಲ್ಲ ಸರ್, ಅದಕ್ಕೆ ಮುಂಚೆ ನೀವು ತಂದು ಕೊಟ್ರೆ ನಮ್ಗೆ ಆದಷ್ಟು ಒಳ್ಳೆಯದು. ಮತ್ತೆ ನೀವು ಲೇಟಾಗಿ ಕೊಟ್ರೆ ನಾವು ರೇಟ್ ಡೌನ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ನಾವು 3-4 ಜನ ಹೋದಾಗ ನಾವು 1/10 ಗಂಟೆಗೆ ನಾವು ಮನೆಗೆ ಬಂದರೂ ಕೂಡ 4 ಜನದಿಂದ 1/6 ಕೆಜಿ ಬಿಡಿಸ್ಬೋದು ಸರ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ಆಗಲ್ಲ. ಹಂಗಾಗ್ಬಿಟ್ಟು ಮತ್ತೆ ನಾವು ಅಲ್ಲಿ ಜನಸಂಖ್ಯೆ ಇದ್ದಾಗ ಮನೆಯಲ್ಲಿ ನಾವೇ ಮಾಡೋರಾದ್ರೆ ಅದನ್ನ ಕಟ್ಟಿ ಅಭ್ಯಾಸ ಇರೋರಾದ್ರೆ ಮಾಡ್ಬೋದು. ಅಲ್ಲಿ ಕಟ್ಟಿ ಬಿಡಿಸಿದಾಗ ಬಿಡಿಸ್ಕೊಟ್ಟಂಗಲ್ಲ, ಇಲ್ಲಿ ಕಟ್ಟಿ ಮಾಡಿದ್ರೆ ಲಾಭಾಂಶ ಇದೆ ಸರ್. ಅದೆಲ್ಲ ಮಾಡೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ನಾವು ಏನ್ ಮಾಡ್ತೀವಿ, ವ್ಯಾಪಾರಿಗಳಿಗೆ ಕೊಟ್ಬಿಡ್ತೀವಿ ಸರ್. ಕೃಷಿನೆಲ್ಲ ಏನು ಸಾವಯವದಲ್ಲೇ ಬೆಳಿತೀರಾ ಅಥವಾ ಏನಾದ್ರೂ ರಾಸಾಯನಿಕ ಗೊಬ್ಬರನ ಉಪಯೋಗಿಸ್ತೀರ? ಸರ್, ಮೊದಲು ನಾನು ರಾಗಿ ಭತ್ತ ಇವೆಲ್ಲ ಬೆಳೆಯುವಾಗ ಮಾಮೂಲಂತೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಬೆಳೀತಾ ಇದ್ವಿ. ನಂತರ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು, ನಾವು ಇಲ್ಲಿ ಕೃಷಿ ಕ್ಷೇತ್ರೋತ್ಸವದಲ್ಲಿ ನಮ್ಮೂರು ಪಕ್ಕದಲ್ಲಿ ಇಲ್ಲಿ ಗುಡಿಹಳ್ಳಿ ಅಂತ ಐತೆ ಸರ್, ಅಲ್ಲಿ ನಮ್ಮ ಒಬ್ಬ ಫ್ರೆಂಡ್ ರಂಗಣ್ಣವ್ರು ಅಂತಿದ್ದಾರೆ. ಅವರು ಅವ್ರ ತೋಟದಲ್ಲಿ ಸಾಕಷ್ಟು ಕೃಷಿ ವಿಜ್ಞಾನಿಗಳನ್ನ ಮತ್ತೆ ಕೃಷಿ ಇವ್ರನ್ನ ಕರೆಸ್ತಾರೆ ಸರ್, ಆಫೀಸರ್ನ. ಅವರು ಕ್ಷೇತ್ರೋತ್ಸವಗಳು ಮಾಡಿಸ್ತಾರೆ. ಅವರೆಲ್ಲ ಆಫೀಸರ್ಗಳು ಅವರೆಲ್ಲ ಸಾವಯವದಲ್ಲಿ ಮಾಡಿದ್ರೆ ಚೆನ್ನಾಗಿ ಅಂತಂದು ಮಾಹಿತಿ ಕೊಟ್ಟಾಗ ನಾನು ಕೂಡ ಯಾಕೆ ಸಾವಯವದಲ್ಲಿ ಮಾಡಬಾರ್ದು ಅಂತ ಹಿಂಗೆ ಹೆಂಗೆ ಹಸುಗಳು ಇದ್ವಲ್ಲ ಸರ್ ನಮ್ಮವು, ಹಾಗಾಗಿ ಬಿಟ್ಟು ಸಾವಯವ ಕೃಷಿಗೆ ಸ್ವಲ್ಪ ಒತ್ತು ಕೊಟ್ಟೆ. ಯಾಕಂದ್ರೆ ಖರ್ಚು ಕಡಿಮೆ ಆಗುತ್ತಲ್ಲ ಸರ್ ಆ ಸಾವಯವ ಕೃಷಿಯಲ್ಲಿ. ಹಂಗಾಗ್ಬಿಟ್ಟು ಅದನ್ನು ಸಗಣಿ ಗೊಬ್ಬರ ಗಂಜಲ ಮತ್ತೇನೋ ಮಾಡಲಿಲ್ಲ ಸರ್ ನಾನು. ಹಂಗಾಗ್ಬಿಟ್ಟು ಅದರಲ್ಲೇ ಮಾಡಿದೆ. ಮತ್ತೆ ಗಂಜ ಶೇಖರಣೆ ಮಾಡಿಬಿಟ್ಟು ಮತ್ತೆ ಮಜ್ಜಿಗೆ ಹಾಕ್ತಿದ್ದು ಸರ್ ಮನೆಯಲ್ಲಿ. ಅದು ಮಜ್ಜಿಗೆ ಸುಮಾರು ದಿನಗಳು ಇಟ್ಟು ಬಿಟ್ರೆ ಅದು ಒಂದು ಸ್ಟ್ರಾಂಗ್ ಮೆಡಿಸಿನ್ ಆಗುತ್ತೆ ಅಂತಂದು ಹೇಳ್ತಾ ಇದ್ರು. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ರುಬ್ಬಿ ಹಾಕ್ಬಿಟ್ಟು ಆ ಮಜ್ಜಿಗೆ ಬೆಳ್ಳುಳ್ಳಿ ಮತ್ತೆ ಗಂಜಳ ಇದನ್ನು ಸ್ವಲ್ಪ ದಿನಗಳ ಕಾಲ ಒಂದು 15 ದಿವಸ ತಿಂಗಳ ಕಾಲ ಇಟ್ಬಿಟ್ರೆ ಒಳ್ಳೆ ಒಂದು ಸ್ಟ್ರಾಂಗ್ ಈ ನಾವು ರಾಸಾಯನಿಕ ಔಷಧಿ ಏನು ಸಿಂಪಡಿಸ್ತಿವಲ್ಲ ಅದಕ್ಕಿನ್ನೂ ಒಂಥರ ವಾಸನೆ ಜೋರಾಗಿ ಬರೋದು ಸರ್. ಹಂಗಾಗಿ ಸಿಂಪಡಿಸಿದಾಗ ಅದಕ್ಕೆ ಫಲ ಕೊಡ್ತು ಸರ್ ನಮಗೆ. ಒಂದು ಹೂವು ಶೈನಿಂಗ್ ಬರೋದಾಗಲಿ, ಮತ್ತು ವೀಳ್ಯದೆಲೆ ಹೊಡೆದಾಗ ವೀಳ್ಯದೆಲೆ ಶೈನಿಂಗ್ ಬರೋದಾಗಲಿ, ಮತ್ತು ಅದು ದಷ್ಟ ಪುಷ್ಟವಾಗಿ ಬರೋದಾಗಲಿ, ಮೊಗ್ಗು ಚೆನ್ನಾಗಿ ಬರೋದಾಗಲಿ, ಮತ್ತು ಹಿಂದೆ ನಾವು ದುಂಡು ಮಲ್ಲಿಗೆ ಬೆಳೆದಾಗ ಅದು ಮೊಗ್ಗು ದುಂಡಿಗೆ ಬರೋದಲ್ಲದೆ ಹಿಂದೆ ತುಂಬ ಉದ್ದ ಇರ್ಬೇಕು ಸರ್. ಅದು ತುಂಬ ಇದ್ದಾಗ ಉದ್ದ ಇದ್ದಾಗ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲನೂ ನನಗೆ ಚೆನ್ನಾಗಿ ಕಂಡು ಸರ್. ಹಂಗಾಗಿ ನಾನು ಜಾಸ್ತಿ ಕೆಮಿಕಲ್ಗೇನು ಹೋಗಲಿಲ್ಲ, ಅಂದರೆ ರಾಸಾಯನಿಕವಾಗಿ ಹೋಗಲಿಲ್ಲ. ಸಾವಯವದ ಮಾಡಿದ್ರಿಂದ ನನಗೆ ಖರ್ಚು ಕಡಿಮೆ ಆಯಿತು, ಆದಾಯ ಜಾಸ್ತಿ ಆಯಿತು. ಹಂಗಾಗಿ ನನಗೆ ಸ್ವಲ್ಪ ಆದಾಯ ನಿರೀಕ್ಷಣೆ ಮಾಡಿದ್ದಷ್ಟು ಬಂತು ಸರ್ ನನಗೆ. ಹಂಗಾಗಿ ನನಗೆ ಏನು ಮನೆ ಮೇಂಟೆನೆನ್ಸು ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದಕ್ಕೆಲ್ಲ ಬೇರೆಯಿಂದ ಬೇರೆ ಕಡೆ ಸಾಲ ಮಾಡ್ದಂಗೆ ಮಕ್ಕಳ ವಿದ್ಯಾಭ್ಯಾಸ ಮಾಡಿಸೋಕೆ ಅನುಕೂಲ ಆಯಿತು ಸರ್. ಈಗ ಸಾಕಷ್ಟು ಜನ ರೈತರು ನಾವು ಸಾವಯವ ಕೃಷಿ ಅಳವಡಿಸಬೇಕು ಅಂತೆಲ್ಲ ಆಸಕ್ತಿ ಇರ್ತೈತೆ, ಆದ್ರೂ ಕೆಲವು ರೈತರು ಏನು ಹೇಳ್ತಾರೆ ಇದರಲ್ಲಿ ಅಷ್ಟೊಂದು ಇಳುವರಿ ಬರಲ್ಲ ಅಂತಂದ್ಬಿಟ್ಟು ಹಿಂಜರಿತಾರೆ ಸಾವಯವ ಕೃಷಿಗೆ ಬರಲಿಕ್ಕೆ. ಸಾವಯವ ಕೃಷಿನ ಸತತವಾಗಿ ಪ್ರಯತ್ನ ಮಾಡಿ ಒಂದು 5-6 ವರ್ಷ ಚೆನ್ನಾಗಿ ಅಳವಡಿಸ್ಕೊಂಡಾಗ ಇದರಲ್ಲೇನೂ ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಬೋದು ಅಂತೀರ ಸರ್? ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ನಾವು ನಮ್ಮ ತಂದೆಯವರು ಇದರಲ್ಲಿ ವ್ಯವಸಾಯ ಮಾಡ್ತಿದ್ವಲ್ಲ ಸರ್, ನಮ್ಮ ತಂದೆಯವರು ತಿಪ್ಪೆ ಗೊಬ್ಬರನ ಮೇಲ್ ಗೊಬ್ಬರನ ಕೊಟ್ಟಂಗೆ ಕೊಡೋರು ಸರ್. ಗದ್ದೆಯಲ್ಲಿ ನಾಳೆ ಕೂಲಿ ಹಣ್ಣು ಬರ್ತಾರೆ ಕಳೆ ತೆಗಿತಾರೆ ಅಂದಾಗ ಆ ನುಸಿ ಗೊಬ್ಬರ ಇರ್ತಿ ಸರ್, ಆ ನುಸಿ ಗೊಬ್ಬರನ ಚೀಲಕ್ಕೆ ತಗೊಂಡೋಗಿ ನಮ್ಮಪ್ಪರು ಏನ್ ಮಾಡ್ತಿದ್ರು ಚೀಲಗಟ್ಟು ಸುರುಕೊಂಡ್ಬಿಟ್ಟಲ್ಲಿ ಪುಟ್ಟಿಗಳಿಗೆ ಈಗ ಏನ್ ಮಾಡ್ತಿದ್ರು ನಾವು ರಾಸಾಯನಿಕ ಗೊಬ್ಬರಗಳನ್ನ ಯಾವ ರೀತಿ ಕೊಡ್ತಿದ್ರು ಆ ರೀತಿ ಕೊಡ್ತಿದ್ರು, ಅದು ಅನುಭವ ನನಗೆ ಐತೆ ಸರ್. ಹಂಗಾಗ್ಬಿಟ್ಟು ಅದನ್ನ ಯೋಚನೆ ಮಾಡ್ತೀನಿ ಸರ್ ನಾನು, ಅವ್ರು ಹಿಂಗೆ ಮಾಡ್ತಿದ್ರಲ್ಲ ಅಂತ. ಮೇಲಾಗಿ ಅವಾಗ ನಮ್ದು 10 ಎಕರೆ ನೀರಾವರಿ ಇತ್ತು ಸರ್, ಜಾಯಿಂಟ್ ಫ್ಯಾಮಿಲಿ ಇದ್ದಾಗ 10 ಎಕರೆ ನೀರಾವರಿಗೂ ಕೂಡ ನಾವು ನಮ್ಮಪ್ಪರು ಎಷ್ಟು ಚೀಲ ರಾಸಾಯನಿಕ ಗೊಬ್ಬರ ಹಾಕೊಂಬರ್ತಿದ್ರು ಅಂದ್ರೆ 1 ಚೀಲ ಅಥವಾ 2 ಚೀಲ ಯೂರಿಯಾ ಸರ್, ಬೇರೆ ಇನ್ನೇನಿಲ್ಲ. ಅದು ಕಾಂಪ್ಲೆಕ್ಸ್ ಯೂರಿಯಾ 108 ರೂಪಾಯಿ ಇತ್ತು ಸರ್ ಅವತ್ತು ರೇಟು. ಕಾಂಪ್ಲೆಕ್ಸ್ ಬಂದು ಒಂದು 150 ರೂಪಾಯಿ ಕಾಂಪ್ಲೆಕ್ಸ್ ಇತ್ತು ಸರ್ ಎನ್ ಪಿ ಕೆ. ಒಂದು ಚೀಲ ಕಾಂಪ್ಲೆಕ್ಸ್ ಒಂದ್ 2 ಚೀಲ ಯೂರಿಯಾಕ್ಕೆ ಬಂದ್ಬಿಟ್ರೆ ಇಡೀ 10 ಎಕರೆಗೆ ಮೇಂಟೈನ್ ಆಗ ಸರ್, ಅಷ್ಟು ಚೆನ್ನಾಗಿ ಇದ್ ಮಾಡಾರ ಸರ್. ಅದರಿಂದ ನಾನು ಅದನ್ನ ತಿಳ್ಕೊಂಡ್ಬಿಟ್ಟು ಈ ಒಂದು ತಿಪ್ಪೆ ಗೊಬ್ಬರನ ಜಾಸ್ತಿ ಮಾಡಿದ್ರೆ ಮತ್ತೆ ಸಾರ್ವ ಇಂಥವೆಲ್ಲ ಹಾಕಿದ್ರೆ ಚೆನ್ನಾಗಿ ಬೆಳೆ ಬರುತ್ತೆ ಅಂತಕ್ಕಂಥ ಮನೋಭಾವನೆಯಿಂದ ಸಾವಯವಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ. ಅಮರೇಶ್ ಅವರೇ, ಈಗ ಸಮಗ್ರ ಕೃಷಿ ಮಾಡ್ತಾ ಇದ್ರ, ಸಾಕಷ್ಟು ಜನ ರೈತರು ಏಕ ಬೆಳೆ ಮಾಡ್ಬಿಡ್ತಾರೆ, ಒಂದೇ ಬೆಳೆಗಳು ಹಾಕಿದ್ರೆ ಬರೀ ಟೊಮೆಟೊ ಹಾಕೋದು ಇಲ್ಲ ಬರೀ ಈರುಳ್ಳಿ ಹಾಕೋದು, ಈ ತರ ಮಾಡಿ ಸಾಕಷ್ಟು ಕೃಷಿಯಲ್ಲೇ ಲಾಸ್ ಕಾಣ್ತಾರೆ, ಲಾಭ ಇಲ್ಲ ಅಂತಾರೆ. ಹಂಗಾಗ್ಬಿಟ್ಟು ನಮ್ಮ ರೈತರು ಈ ಸಮಗ್ರ ಕೃಷಿ ಅಳವಡಿಸುವಂತ ಅವಶ್ಯಕತೆ ಇದೆ ಅಂತೀರ ಸರ್? ನಿಜವಾಗ್ಲು ಇವತ್ತಿನ ದಿವಸ ಹೇಳ್ಬೇಕಪ್ಪ ಅಂತಂದ್ರೆ, ಸಮಗ್ರ ಕೃಷಿಯಲ್ಲಿ ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆ ನಮಗೆ ಪೂರ್ವಕವಾಗಿ ಸಿಕ್ಕೇ ಸಿಗುತ್ತೆ ಸರ್. ಹಂಗಾಗಿ ಸಮಗ್ರ ಕೃಷಿ ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ನಾವು ಏನ್ ಮಾಡ್ತೀವಿ ಇವತ್ತಿನ ದಿವಸ ಅಂತಂದ್ರೆ, 10 ಎಕರೆ ನನ್ನ ಜಮೀನ್ ಐತೆ ಅಂತಂದ್ರೆ ಬೇಗ ಬೇಗ ನನಗೆ ದುಡ್ಡು ಸಿಗಬೇಕು, ಲಕ್ಷಗಟ್ಟಲೆ ನಾವು ದುಡ್ಡು ಬೆಳಿಬೇಕು, ಇಂಪ್ರೂವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಬಂಡವಾಳ ಒದಗಿಸ್ತಾ ಹೋಗ್ಬಿಡ್ತೀವಿ ಸರ್. ಹಂಗಾಗ್ಬಿಟ್ಟು ಒಂದ್ ಟೈಮ್ ಅದೇನಾದ್ರು ರೇಟ್ ಸಿಗ್ಲಿಲ್ಲ ಮತ್ತೆ ಇಳುವರಿಯಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು, ಅವೈಪರೀತಿಯಿಂದ ವ್ಯತ್ಯಾಸ ಆಯ್ತು ಅಂತಂದ್ರೆ ಫುಲ್ ಫ್ಲಾಪ್ ಆಗ್ಬಿಡ್ತೀವಿ ಸರ್ ನಾವು. ಇಲ್ಲಿ ಸಮಗ್ರ ಕೃಷಿ ಇತ್ತು ಅಂತಂದ್ರೆ ಏನಾಗುತ್ತೆ, ಅದರಲ್ಲಿ 10 ಎಕರೆಯಲ್ಲಿ ಒಂದೊಂದು 2 ಎಕರೆ ಹಸುಗಳು ಮೇಯಿಸೋದು, ಮತ್ತೆ ಕುರಿ ಸಾಕಾಣಿಕೆ ಇರ್ಬೋದು, ಇನ್ನೊಂದು ಇರ್ಬೋದು ಪುಷ್ಪ ಕೃಷಿ ಇರ್ಬೋದು, ಮತ್ತೆ ಇದು ಟೊಮೆಟೊ ಇರ್ಬೋದು, ಈರುಳ್ಳಿ ಇರ್ಬೋದು, ಸ್ವಲ್ಪ ಸ್ವಲ್ಪ ಮಾಡಿದ್ರು ಕೂಡ ಅವತ್ತೇನಾದ್ರೂ ಟೊಮೆಟೊ ಈರುಳ್ಳಿ ಕೈ ಕೊಡ್ತು ಅಂದ್ರು ಕೂಡ ಈ ಪುಷ್ಪ ಕೃಷಿಯಲ್ಲಾಗಲಿ ಹೈನುಗಾರಿಕೆಯಲ್ಲಾಗಲಿ ನಮ್ಮ ಜೀವನ ನಿರ್ವಹಣೆಗಾಗಲಿ ಮತ್ತೆ ಮನೆತನಕ್ಕೆಲ್ಲ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಸಮಗ್ರ ಕೃಷಿ ಭಾಳ ಒಳ್ಳೆ ಸರ್. ಹಿಂದೆಲ್ಲ ಸಮಗ್ರ ಕೃಷಿನೇ ಮಾಡ್ತಾ ಇದ್ರು ಸರ್ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದ್ದವರು, ಯಾವುದೇ ಒಂದು ಬೆಳೆನೂ ಆಗ್ತಾ ಇರಲಿಲ್ಲ. ಮನೆಗೆ ಬೇಕಾದ ರಾಗಿ ಬೆಳ್ಕೊಳ್ತಾ ಇದ್ರು, ಮನೆಗೆ ಬೇಕಾದಷ್ಟು ಅಕ್ಕಿ ಬೆಳ್ಕೊಳ್ತಾ ಇದ್ರು, ಮತ್ತೆ ಹೈನುಗಾರಿಕೆ ಮಾಡ್ತಾ ಇದ್ರು, ಮಾರಾಟ ಮಾಡದಿದ್ರು ಕೂಡ ಮನೆಗೆ ಸಾಕಷ್ಟು ಆಗಷ್ಟು ಹಾಲು ತುಪ್ಪ ಮೊಸರು ಬೆಣ್ಣೆ ಎಲ್ಲನೂ ಉಪಯೋಗ ಮಾಡ್ಲಿಕ್ಕೆ ಮಾಡ್ತಾ ಇದ್ರು. ಹಂಗಾಗ್ಬಿಟ್ಟು ಮತ್ತೆ ಬೇರೆ ವಾಣಿಜ್ಯ ಬೆಳೆಯಾಗಿ ಶೇಂಗಾ ಈರುಳ್ಳಿ ಅದು ಮಾಡ್ತಾ ಇದ್ರು, ಅವ್ರಿಗೇನು ಲಾಸ್ ಅನ್ನಿಸ್ತಾ ಇರಲಿಲ್ಲ, ಜೀವನ ನಿರ್ವಹಣೆ ಏನು ಕಷ್ಟ ಆಗ್ತಿರ್ಲಿಲ್ಲ. ಇವತ್ತಿನ ದಿವಸ ಈ ಆಳು ಕಾಳಿನ ಸಮಸ್ಯೆ ಮತ್ತೆ ಕೂಲಿ ಆಳುಗಳು ರೇಟ್ ಜಾಸ್ತಿ ಆಗಿರೋದ್ರಿಂದ ನಾವು ಏನ್ ಮಾಡ್ತೀವಿ, ಎಲ್ಲಿ ಟೌನ್ಗೆ ಹೋಗೋದು ಮತ್ತು ರಾಸಾಯನಿಕ ಔಷಧಿಗಳನ್ನ ತರೋದು ಅವು ಎಲ್ಲ ದುಬಾರಿ ಬೆಲೆ ಸರ್. ಹಂಗಾಗ್ಬಿಟ್ಟು ನಾವು ಹೋಗಿ ನೇರವಾಗಿ ಅಂಗಡಿಗಳಿಗೆ ಹೋಗ್ಬಿಟ್ಟು ಕೇಳಿದಾಗ ಅವರು ಇಂಥದಕ್ಕಿಂತ ದೊಡೀರಿ ಅಂತಂದು ಹೇಳ್ತಾರೆ, ಅಂತಂದು ತರಲೇಬೇಕಾಗತ್ತೆ. ಮತ್ತೆ ಗೊಬ್ಬರದ ಅಂಗಡಿಗೆ ಹೋಗ್ತೀವಿ, ಗೊಬ್ಬರ ಇಂತಿಂಥದ್ದು ಕೇಳ್ತೀವಿ, ಅದನ್ನ ತಂದು ಹೋಗ್ಬೇಕಾಗತ್ತೆ. ಎಲ್ಲ ಮಾಡಿದಾಗ ನಮಗೆ ಸಹಜವಾಗಿ ಏನಾದ್ರು ನಮ್ಗೆ ಒಂದ್ಸಾರಿ ಕೈ ಕೊಡ್ತು ಬೆಳೆ ಅಂತಂದ್ರೆ ಮತ್ತೆ ನಮಗೆ ಚೇತರಿಸ್ಕೊಳ್ಳಿಕ್ಕೆ ಮತ್ತೆ 1-2 ವರ್ಷ ನಮಗೆ ಬೇಕಾಗುತ್ತೆ ಸರ್. ಈ ಸಮಗ್ರ ಕೃಷಿ ಅಳವಡಿಸ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ಒಂದು ಏನಾದರೂ ಒಂದು ಕೈ ಕೊಡ್ತು ಅಂದ್ರೆ ಇನ್ನೊಂದು ಅದನ್ನು ಎಲ್ಲವನ್ನ ಮ್ಯಾನೇಜ್ ಮಾಡಿರುತ್ತೆ ಸರ್. ಹಂಗಾಗಿ ಇದು ಸಮಗ್ರ ಕೃಷಿ ಒಳ್ಳೇದು, ಮತ್ತೆ ಪೂರಕವಾಗಿ ವ್ಯವಸಾಯಕ್ಕೆ ಬೇಕೇ ಬೇಕು ಸರ್. ಹೈನುಗಾರಿಕೆ ಇರಬೇಕು, ಇಲ್ಲ ಕುರಿ ಸಾಕಾಣಿಕೆ ಇರಬೇಕು, ಕೋಳಿ ಸಾಕಾಣಿಕೆ ಇರಬೇಕು, ಯಾವ್ದಾದ್ರು ಒಂದ್ ಇದ್ರೆ ಮಾತ್ರ ಆಗತ್ತೆ. ಇಲ್ಲ ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಹೊರಗಡೆ ದುಡಿಯಂತ ವ್ಯಕ್ತಿ ಇರಬೇಕು. ತಿಂಗಳಿಗೆ ಒಂದು 50,000 ರೂಪಾಯಿ ಮನೆಗೆ ಯಾವುದು ಕೈ ಕೊಟ್ರು ಅವನು ಇಂದ ನಮ್ಗೆ ಲಾಭಾಂಶ ಇದೆಯಪ್ಪ ಅಂತಂದ್ರೆ ಅಲ್ಲಾದ್ರೂ ಮ್ಯಾನೇಜ್ ಮಾಡ್ಬೋದು. ಬರೀ ವ್ಯವಸಾಯದಲ್ಲಿ ನಾನು ಏಕ ಬೆಳೆ ಮಾಡ್ತೀನಿ ಅಂತಂದಾಗ ರೈತನಿಗೆ ಇದು ನಷ್ಟ ಆದೇ ಆಗುತ್ತೆ ಸರ್. ಈ ಮಾತನ್ನು ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಿದ್ಯಾ ನಿಮ್ಗೆ? ಸರ್, ನಾನು 15 ವರ್ಷ ಆಯ್ತು. ನಾನು ನಮ್ಮ ಒಂದು ಜಾಯಿಂಟ್ ಫ್ಯಾಮಿಲಿ ಇತ್ತು, ಅಲ್ಲಿಂದ ಬೇರೆ ಹೋದ ನಂತರ ಈಗ 15 ವರ್ಷದಲ್ಲಿ ನಾನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ನನ್ನ ಮನೆ ಖರ್ಚಿಗೆ ಮತ್ತೆ ಏನು ತೊಂದರೆ ಆಗದಂಗೆ ನಡ್ಸ್ಕೊಂಡು ಬಂದೆ ಸರ್. ಈಗ ಮಕ್ಕಳೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿದ್ದೀನಿ, ಮತ್ತೆ ನಾನು ಒಂದು 15-20 ಲಕ್ಷ ರೂಪಾಯಿ ಮನೆ ಕಟ್ಟಿದ್ದೀನಿ ಸರ್. ಮತ್ತೆ ಈಗ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿರೋದ್ರಿಂದ ಅವರು ಒಂದು ದುಡಿತಾ ಇದ್ದಾರೆ, ಏನು ನನಗೆ ತೊಂದರೆ ಇಲ್ಲ. ಎಲ್ಲಾನು ಆದಾಯದ ಮೂಲ ಅಂದ್ರೆ ಕೃಷಿನೇ ಸರ್. ಆದಾಯದ ಮೂಲ ನನಗೆ ಎಲ್ಲಿ ಬಂತು ತಳಮಟ್ಟದಿಂದ ಅಂದ್ರೆ ಕೃಷಿಯಿಂದನೇ ಮಾಡ್ಕೊಂಡ್ಬಂದು ಇದನ್ನೆಲ್ಲ ಮಾಡಿರೋದ್ರಿಂದ ನಾವು ಏನು ಹೆಚ್ಚಿನ ಲಾಭಾಂಶ ಅಂತಂದ್ರೆ ನಾವು ಯಾರನ್ನು ನೋಡಿ ಸಿಟಿಯಲ್ಲಿರ್ತಕ್ಕಂಥ ಜನಗಳು ನೋಡಿ ನಾನು ಕೃಷಿಯಿಂದ ಮಾಡಿ ಮೇಲೆ ಮಾಡಿ ಮನೆ ಕಟ್ಟಬೇಕು, ನಾನು ಕಾರ್ನಲ್ಲಿ ಓಡಾಡಬೇಕು ಏರೋಪ್ಲೇನ್ ಅಲ್ಲಿ ಓಡಾಡಬೇಕು ಅನ್ನೋ ಆಸೆ ಬಿಟ್ಬಿಟ್ಟು ನಾವು ಜೀವನ ಮಟ್ಟ ನಮ್ಗೆ ಏನ್ ಬೇಕೋ ಸರಳ ರೀತಿಯಾಗಿ ಜೀವನ ಮಾಡಲಿಕ್ಕೆ ಏನು ತೊಂದರೆ ಆಗಲಾರ್ದಂತ ನನ್ನ ಭಾವನೆ ಸರ್. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ನನ್ನ ಟೆಲಿಫೋನ್ ನಂಬರ್ ಇದೆ ಸರ್, ಅದನ್ನ ಹೇಳ್ತೀನಿ, ಅವರು ನನ್ನ ಸಂಪರ್ಕ ಮಾಡಬಹುದು ಸರ್. ನಂದು ಟೆಲಿಫೋನ್ ನಂಬರ್ 910-8383-149 9-1-3-8-3-1-4-9 ಸರ್. ಬಹಳ ಸಂತೋಷ ಅಮರೇಶ್ ಅವರ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗ್ಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ಕೇಳಗರಿಗೆ ಮತ್ತು ನಿಮಗೂ ಎಲ್ಲರಿಗೂ ಧನ್ಯವಾದಗಳನ್ನು. ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಕೃಷಿಕ ಆರ್ಎಸ್ ಅಮರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ರೈತರಿಗೆ ಸಲಹೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ, ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು ಅಡಿಕೆ ತೋಟದಲ್ಲಿ ಅಣಬೆ ರೋಗದ ನಿಯಂತ್ರಣದ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಣಬೆ ರೋಗ ಅಂತಕ್ಕಂಥದ್ದು ಅಡಿಕೆನಲ್ಲಿ ಒಂಥರ ಕ್ಯಾನ್ಸರ್ ಇದ್ದ ಹಾಗೆ. ಇದು ಮಣ್ಣಿನಿಂದ ಹರಡ್ತಕ್ಕಂಥ ಒಂದು ರೋಗ, ಫೈಟೋಪ್ತರಾ ಇನ್ಫೆಸ್ಟಾನ್ಸ್ ಅಂತ ಹೇಳಿ ನಾವು ಏನು ಒಂದು ಆರ್ಗನಿಸಂ ಕರಿತೀವಿ. ಈ ಇದರಿಂದ ನಮಗೆ ಬರತಕ್ಕಂಥ ಒಂದು ರೋಗ ಅಣಬೆ ರೋಗ. ಈ ಅಣಬೆ ರೋಗ ಬಂದಂತಹ ಸಂದರ್ಭಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಯಾವ ರೀತಿಯ ಒಂದು ಲಕ್ಷಣಗಳು ನಮ್ಮ ತೋಟದಲ್ಲಿ ಕಾಣ್ತವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಅಡಿಕೆಯಲ್ಲಿ ಅಣಬೆ ರೋಗ ಬಂದಂತಹ ಒಂದು ಗಿಡಗಳಲ್ಲಿ ಕೆಳಗಿನ ಗರಿಗಳೇನಿದಾವೆ ಆ ಕೆಳಗಿನ ಗರಿಗಳು ಹಳದಿಯಾಗಿ ಮಾರ್ಪಾಡಾಗ್ತವೆ. ಹಳದಿಯಾಗಿರ್ತಕ್ಕಂಥ ಗರಿಗಳು ಎರಡನೇ ಹಂತದಲ್ಲಿ ಕಾಂಡಕ್ಕೆ ನೇರವಾಗಿ ಜೋತ್ ಬೀಳ್ತವೆ. ಮೂರನೇ ಹಂತದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಗಿಡದಲ್ಲಿ ಅಣಬೆ ರೋಗ ಬಂದಿರುತ್ತೆ, ಅಂತ ಗಿಡಗಳಲ್ಲಿ ನಮಗೆ ಊಸಿಂಗ್ ಆಫ್ ಗಮ್ ಅಂತ ಕರಿತೀವಿ, ಅಂದ್ರೆ ಆ ಒಂದು ಕಾಂಡದಲ್ಲಿ ರಸ ಸೋರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇನ್ನು ನಾಲ್ಕನೇ ಹಂತದಲ್ಲಿ ನಮಗೆ ಆ ಒಂದು ಗಿಡ ಸತ್ತಂತ ಸಂದರ್ಭದಲ್ಲಿ ಅಣಬೆ ರೋಗ ಬಾಧಿತ ಗಿಡಗಳಲ್ಲಿ ಒಂದು ಚಿಕ್ಕದಾದ ಅಣಬೆ ಬೆಳೆಯೋದನ್ನ ನಾವು ನೋಡ್ತೇವೆ. ನಾವು ಮೊದಲ ಎರಡು ಹಂತಗಳಲ್ಲೇ ಇದನ್ನ ಗುರುತಿಸಿದಾಗ ಇದರ ಒಂದು ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಈ ಒಂದು ಅಣಬೆ ರೋಗ ಅಂತಕ್ಕಂಥದ್ದು ಮಣ್ಣಿನಲ್ಲಿ ಸ್ಪ್ರೆಡ್ ಆಗೋದ್ರಿಂದ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಗಿಡ ಸತ್ತೋಗಿರುತ್ತೆ ಅದರ ಸುತ್ತಲೂ 10-20 ಗಿಡಗಳಿಗೆ ಇದರ ಒಂದು ಬಾಧೆ ಖಂಡಿತವಾಗ್ಲೂ ಮತ್ತೆ ನಾಟತಕ್ಕಂಥ ಒಂದು ಎಲ್ಲ ಸಂಭವ ಇರುತ್ತೆ. ಸೊ ಹಾಗಾಗಿ ಅಣಬೆ ರೋಗ ಬಾಧಿತ ಗಿಡ ಬಂದ ತಕ್ಷಣವೇ ನಾವೇನ್ ಮಾಡಬೇಕು ಅಂತ ಅಂದ್ರೆ, ಆ ಗಿಡವನ್ನ ನಾವು ಬೇರೆ ಗಿಡಗಳಿಂದ ನಾವು ಸಪರೇಟ್ ಮಾಡ್ಬೇಕು. ಅದಕ್ಕೇನಪ್ಪ ಅಂತ ಹೇಳಿದ್ರೆ, ನಾವು ಒಂದು ಬಸಿಗಾಲುವೆಯನ್ನು ತೆಗಿಬೇಕು. ಆ ಸಾಲಿಂದ ಬೇರೆ ಸಾಲುಗಳನ್ನ ನಾವು ಬಸಿಗಾಲುವೆ ಮಾಡಿಬಿಟ್ಟು ಆ ಒಂದು ಬೇರೆಗಳ ಹರಡದಾಗೆ ಬೇರೆಗಳ ಟಚ್ ಆಗದಾಗೆ ನೋಡ್ಕೋಬೇಕು. ಇದು ಮೊದಲನೇ ವಿಧಾನ. ಎರಡನೇ ವಿಧಾನದಲ್ಲಿ ನಾವೇನಪ್ಪಾ ಅಂತ ಹೇಳಿದ್ರೆ, ರಾಸಾಯನಿಕವಾಗಿ ನಾವು ಎಕ್ಸಾಕೊನಜೋಲ್ ಅಂತ ಹೇಳಿ ಒಂದು ಔಷಧಿ ಬರುತ್ತೆ, ಎರಡು ಮಿಲಿ ಒಂದು ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಪ್ರತಿ ಅಡಿಕೆ ಗಿಡದ ಒಂದು ಬುಡಕ್ಕೆ ನಾವು 8-10 ಲೀಟರ್ ಅನ್ನ ಹಾಕಬೇಕು. ಮತ್ತೆ ಒಂದು ಅಡಿಕೆ ಮರದ ಸುತ್ತಲೂ ಇರತಕ್ಕಂತ ಒಂದು 15-20 ಗಿಡಕ್ಕೂ ಸಹ ನಾವು ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಮೊದಲ ಹಂತದಲ್ಲಿ ಈ ಒಂದು ರೋಗಾಣವನ್ನ ನಾವು ನಿಯಂತ್ರಣ ಮಾಡಬಹುದು. ಬರೇ ನಾವು ಕೆಮಿಕಲ್ ಅನ್ನ ಹಾಕಿದ ತಕ್ಷಣನೇ ಅದು ಕಂಟ್ರೋಲ್ ಆಗೋದಿಲ್ಲ, ಇದಕ್ಕೆ ಜೈವಿಕ ನಿಯಂತ್ರಣ ಬಹಳ ಮುಖ್ಯ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಣಬೆ ರೋಗ ಬಾಧಿತ ಒಂದು ಗಿಡಗಳಲ್ಲಿ ಪ್ರತಿ ಮುಂಗಾರಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಟ್ರೈಕೋಡರ್ಮ ಒಂದು ಲೇಪಿತವಾಗಿರ್ತಕ್ಕಂತ ಒಂದು ಬೇವಿನ ಹಿಂಡಿ ಏನ್ ಸಿಗುತ್ತೆ, ಆ ಬೇವಿನ ಹಿಂಡಿಯನ್ನ ಪ್ರತಿ ಗಿಡಕ್ಕೂ ಸಹ 2 ಕೆಜಿಗಳಂಗೆ ನಾವು ಕೊಡ್ತಾ ಹೋಗ್ಬೇಕು. ಸೊ ಇದರಿಂದ ಅಣಬೆ ರೋಗದ ನಿಯಂತ್ರಣ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರ್ತಕ್ಕಂತ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಂತ ಏನ್ ಸಿಗುತ್ತೆ, ಈ ಒಂದು ಕನ್ಸಾರ್ಷಿಯಂ ಅನ್ನ ನಾವು 10 ml ಪ್ರತಿ ಲೀಟರ್ ನೀರಿಗೆ ಬೆಳೆಸಿ ಪ್ರತಿ ಗಿಡಕ್ಕೂ ಸಹ ಮಳೆಗಾಲದಲ್ಲಿ ಭೂಮಿ ಹಸಿ ಇದ್ದಂತ ಸಂದರ್ಭದಲ್ಲಿ 1 ಲೀಟರ್ ಅನ್ನ ಕೊಡೋದ್ರಿಂದ ಅಡಿಕೆಯಲ್ಲಿ ಅಣಬೆ ರೋಗಕ್ಕೆ ಒಂದು ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಿಗೆ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಅಡಿಕೆಯಲ್ಲಿ ಅಣಬೆ ರೋಗವನ್ನು ನಿಯಂತ್ರಣವನ್ನು ಮಾಡಬಹುದು. ಜೊತೆಗೆ ಇನ್ನೊಂದು ಮಾಹಿತಿ ರೈತರಿಗೆ ಏನಪ್ಪಾ ಅಂತ ಹೇಳಿದ್ರೆ, ಇದು ತುಂಬಾ ಸಮಯವನ್ನು ತೆಗೆದುಕೊಳ್ಳುತ್ತೆ ಅಡಿಕೆ ಅಣಬೆ ರೋಗ ನಮ್ಮ ಹೊಲದಿಂದ ಮತ್ತೆ ಅದು ಸಂಪೂರ್ಣವಾಗಿ ನಿರ್ನಾಮವಾಗಲಿಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ನಮ್ಮ ರೈತರಿಗೆ ಒಂದು ಕಿವಿ ಮಾತೇನಪ್ಪ ಅಂದ್ರೆ, ಈ ರೋಗದ ನಿಯಂತ್ರಣದಲ್ಲಿ ನಮ್ಮ ರೈತರಿಗೆ ತಾಳ್ಮೆ ಇರಬೇಕು. ತಾಳ್ಮೆ ಹೆಚ್ಚಿದ್ರೆ ನಾವು ಈ ಅಣಬೆ ರೋಗವನ್ನ ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ಮತ್ತೆ ಎಲ್ಲಿ ರೋಗ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ಕಪ್ಪು ಭೂಮಿನಲ್ಲಿ ಈ ರೋಗ ಜಾಸ್ತಿ ಇರುತ್ತೆ. ಅಲ್ಲಿ ನೀರು ಹೆಚ್ಚಿನ ತೇವಾಂಶ ಇಟ್ಕೊಳ್ಳೋದ್ರಿಂದ ಅಂಥದ್ರಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ಈ ಭತ್ತವನ್ನು ತೆಗೆದುಬಿಟ್ಟು ಅಡಿಕೆಯನ್ನು ನಾಟಿ ಮಾಡಿರ್ತಾರಲ್ಲ, ಎಲ್ಲಿ ನೀರ ಬಸಿಯೋದಿಲ್ಲ ಅಂತ ಒಂದು ತೋಟಗಳಲ್ಲೂ ಸಹ ಈ ಒಂದು ಅಣಬೆ ರೋಗದ ಒಂದು ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೆಚ್ಚು ಸಾವಯವ ಮತ್ತೆ ಜೈವಿಕ ಒಂದು ಗೊಬ್ಬರಗಳನ್ನ ಮತ್ತೆ ಜೈವಿಕ ಒಂದು ಕೀಟನಾಶಕಗಳನ್ನ ಜೈವಿಕ ರೋಗನಾಶಕಗಳನ್ನ ನಮ್ಮ ಭೂಮಿಗೆ ಸೇರಿಸ್ತಾ ಹೋದಾಗ ಈ ಒಂದು ಅಣಬೆ ರೋಗದ ಬಾಧೆ ನಿಯಂತ್ರಣ ಮಾಡಬಹುದು. ಅಣಬೆ ರೋಗವನ್ನ ಪ್ರಾರಂಭದ ಹಂತದಲ್ಲೇ ಗುರುತಿಸಬೇಕು. ಅಣಬೆ ಬಂದ ಮೇಲೆ ಅದು ಗಿಡ ಸತ್ತೋಗಿರುತ್ತೆ, ಅಂತ ಸಂದರ್ಭದಲ್ಲಿ ಗುರುತಿಸಿದ್ರೆ ಅದರ ಒಂದು ನಿಯಂತ್ರಣ ಕಷ್ಟ ಸಾಧ್ಯ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ನನ್ನ ಒಂದು ದೂರವಾಣಿ ಸಂಖ್ಯೆ 9484326955. ಧನ್ಯವಾದಗಳು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಜನಪದ ಗೀತೆಗಳನ್ನ ಕೇಳೋಣ. ಮೊದಲಿಗೆ ಅಪಗೆರೆ ತಿಮ್ಮರಾಜು ಅವರ ಧ್ವನಿಯಲ್ಲಿ ಈ ಜನಪದ ಗೀತೆಯನ್ನ ಕೇಳೋಣ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮೇಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮೇಲೆ, ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಕೇಳಿದರು ಮಲ್ಲಿಗೆಯ ಗುಂಪಾದು ಕೌದಳ್ಳಿ ಬಯಲಲ್ಲಿ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಾಸೂರೇರಿ ಮೇಲೆ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮುಳುಗಿದರೇನು ಕತ್ತಲಾದರೇನು ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪ ನಿನ್ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪ ನಿನ್ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ ಆಹಾ ಚೆಲ್ಲಿದರು ಮಲ್ಲಿಗೆಯ ಇದೀಗ ಪ್ರತಿಮಾ ಆರ್ ಆತ್ರೇಯ ಕನ್ನಿಕಾ ಪಿ ಇವರ ಧ್ವನಿಯಲ್ಲಿ ಈ ಜನಪದ ಗೀತೆಯನ್ನ ಕೇಳೋಣ.